ಆಕಾಶವಾಣಿ ಮಡಿಕೇರಿ, ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಕೇಳಿ, ಶುಂಠಿಕೊಪ್ಪ ಸಮೀಪದ ಹರದೂರು ಎಸ್ಟೇಟ್ನ ಹೈನುಗಾರಿಕೆ ಮತ್ತು ಕೃಷಿ ವಿಶೇಷ, ಈ ಕುರಿತು ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಕೇಳುಗರೆ, ರೈತ ಬಂಧುವರೇ, ಸೋಮವಾರಪೇಟೆ ತಾಲೂಕು ಹರದೂರು ಗ್ರಾಮಕ್ಕೆ ಒಳಪಡುವ ಹರದೂರು ಎಸ್ಟೇಟಿನ ಗೋಸಾಕಾಣಿಕೆ ಕುರಿತಂತೆ ಇವತ್ತು ವಿಚಾರಗಳನ್ನು ಬಿತ್ತರಿಸಿದ್ವಿ. ದಿವಂಗತ ಮಂಜುನಾಥಯ್ಯ ಅವರು ಹುಟ್ಟು ಹಾಕಿದ ಇಲ್ಲಿಯ ಹೈನುಗಾರಿಕೆ ಈಗಲೂ ಮುಂದುವರೆದಿದೆ. ಕೊಡಗು ಜಿಲ್ಲೆಗೆ ಮಂಜುನಾಥಯ್ಯ ಅವರು ಮಾಡಿದ ಕಾಣಿಕೆ, ಅವರು ಮಾಡಿದ ಕಾರ್ಯಗಳು ಅನೇಕರನ್ನ ಮರಿಲಿಕ್ಕೆ ಆಗದಂತೆ ಮಾಡಿದವೆ. ಆಗಿನ ಕಾಲಕ್ಕೆ ಅವರು ಸಾಕ್ಲಿಕ್ಕೆ ಶುರು ಮಾಡಿದ ಹಸುಗಳು ಈಗಲೂ ಇದಾವೆ. ಹಾಲಿನ ವಿಶೇಷತೆಯನ್ನ ಈ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ಬಹುದು. ಹಸುಗಳ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿರುವ ದೀಕ್ಷಿತ್ ಅವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ. ದೀಕ್ಷಿತ್ ಅವರೇ, ಹೇಳಿ, ಎಷ್ಟು ಹಸುಗಳು ಕರುಗಳಿದಾವೆ, ಅವುಗಳನ್ನ ಹೇಗೆ ಮೇಯಿಸ್ತಿದ್ರಿ, ಏನೇನ್ ಕೊಡ್ತಿದ್ರಿ? ಸರ್ ನಮಸ್ತೆ. ನಾವು ಇಲ್ಲೊಂದು 34 ಹಸುಗಳನ್ನ ಮೇಂಟೈನ್ ಮಾಡ್ತಾ ಇದೀವಿ. ಇದರಲ್ಲಿ ಜರ್ಸಿ ಹಾಗೂ ಸಿಂಧಿ ಹಸುಗಳು ಇದಾವೆ. ಅದಕ್ಕೆ ಬೇಕಾಗುವಂತ ಹುಲ್ಲುಗಳನ್ನ ನಾವೇ ಬೆಳ್ಕೊಂಡು ನಾವೇ ಇಲ್ಲಿ ಸಪ್ಲೈ ಮಾಡ್ಕೊಳ್ತಾ ಇದೀವಿ. ದಿನಕ್ಕೆ ಎವರೇಜ್ ಆಗಿ ಒಂದು 70 ಲೀಟರ್ ಹಾಲು ಕರೀತಾ ಇದ್ವಿ. ಈಗ ಚಳಿಗಾಲ ಅದು ಇದು ಅನ್ಕೊಂಡು ಹುಲ್ಲಿಗೆ ತೊಂದರೆ ಅಂತ ಹೇಳಿ ಈಗ ಒಂದು 50 ಲೀಟರ್ ಬಂದುಂಟು. ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ವರ್ಷಗಳಿಂದ ಇಲ್ಲಿ ಜನ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಹಾಲನ್ನ? ಮತ್ತೆ ಬೇರೆ ಕಡೆಗೆ ಏನಾದ್ರು ಕೊಡ್ತೀರಾ? ಇವ್ರ ಮುತ್ತಾತನ ಕಾಲದಿಂದ ಸಹ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾ ಇದಾರೆ. ಅಂದ್ರೆ ಬೇಕಾದವ್ರು ಬಂದು ತಗೊಂಡು ಹೋಗ್ತಾರೆ. ಸುಂಟಿಕೊಪ್ಪ ಅಲ್ಲಿ ಇಲ್ಲಿ ಅಂತ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಗೊತ್ತಿದ್ದವ್ರು. ಹಾಲಿನ ವಿಶೇಷತೆ ಹೇಳಿ, ಜರ್ಸಿ ಕ್ರಾಸ್ ಹಸುವಿಂದು ಮತ್ತೆ ಸಿಂಧಿ ಹಸುವಿಂದು. ಸಿಂಧಿ ಹಸು ಅಂದ್ರೆ ಇದು ಹಳೆ ತಳಿ ಹಸು, ಇದು ಸಾಮಾನ್ಯವಾಗಿ ಹೊರಗಡೆ ಎಲ್ಲೂ ಕಾಣ್ ಬರೋದಿಲ್ಲ. ಇದು ಸೇಮ್ ಸ್ವಲ್ಪ ನಾಟಿ ಹಸು ತರ ಹಾಲು ಚೆನ್ನಾಗಿರುತ್ತೆ. ಜರ್ಸಿ ಅಂದ್ರೆ ಇತ್ತೀಚೆಗೆ ಬಂದಿರೋ ಇಂಗ್ಲಿಷ್ ತಳಿಗಳು ಅಂತ ಕಾಣ್ತದೆ. ಕರುಗಳನ್ನ ಪ್ರತ್ಯೇಕವಾಗಿ ಕಟ್ಟಿದ್ರಿ, ಮೇಯಿಸ್ತಿರಿ, ಮತ್ತೆ ಕರು ಹಾಕಿದಾಗ ತಾಯಿ ಮತ್ತು ಕರುವನ್ನ ಪ್ರತ್ಯೇಕವಾಗಿ ಇಡ್ತೀರಿ, ಚೆನ್ನಾಗಿದೆ. ಹುಲ್ ಕತ್ತರಿಸಲಿಕ್ಕೆ ಯಂತ್ರಗಳನ್ನ ಇಟ್ಕೊಂಡಿದ್ದೀರಿ, ಹೇಳಿ, ಎಷ್ಟೋ ಜನ ರೈತರು ಈಗಲೂ ಕತ್ತರಿಸಲನ್ನ ಹಾಕ್ತಾರೆ, ನೀವು 2 ಯಂತ್ರಗಳನ್ನ ಇಟ್ಕೊಂಡಿದಿರಲ್ಲ, ಏನು ಅನುಕೂಲ ಮತ್ತೆ ಏನು ಪರಿಣಾಮ ಅನಿಸುತ್ತೆ? ಈ ಒಣ ಹುಲ್ಲು ಗಟ್ಟಿ ಹುಲ್ಲು ಯಾವ ಹುಲ್ ಸಹ ವೇಸ್ಟ್ ಆಗೋದಿಲ್ಲ, ಕಡ್ಡಿ ಹುಲ್ ಸಹ ವೇಸ್ಟ್ ಆಗೋದಿಲ್ಲ. ದಿಂಡಲ್ಲಿರೋ ಹಾಲು ಸ್ವಲ್ಪ ಹೆಚ್ಚಿಗೆ ಆಗ್ತದೆ, ಮತ್ತೆ ಹಸುಗೆ ತಿನ್ನಕ್ ಸುಲಭ ಆಗ್ತದೆ. ವಯಸ್ಸಾಗಿದ್ದ ಹಸುಗಳು ಚೆನ್ನಾಗಿ ತಿನ್ಕೊಳ್ತದೆ, ಇದ್ರ ಮೇಲೆ ಹಿಂಡಿಗಳು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ತಿನ್ಕೊಳ್ತದೆ. ಈ ಪ್ರತ್ಯೇಕ ಕಟ್ಟೋದು ಅಂತ ಹೇಳಿದ್ರೆ, ಒಂದ್ ಹಸು ಕರೋಕಟ್ ಸೀಸನ್ ಬಂತು ಅಂತ ಹೇಳಿದ್ರೆ ಅದ್ರದ್ದು ಹೆಲ್ತ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ. ಫುಡ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಬೇಕು, ಏನ್ ಫುಡ್ ಬೇಕಾದಕ್ಕೆ ವಿಟಮಿನ್ಸ್ ಪ್ರೋಟೀನ್ಸ್ ಅಂತ ಒಳ್ಳೊಳ್ಳೆ ಫುಡ್ ಹಾಕ್ಬೇಕು. ಆದ್ರೆ ಗುಂಪಲ್ಲಿ ಇದ್ರೆ ನಮ್ಗೆ ಹಾಕಕ್ ಆಗೋದಿಲ್ಲ, ಅದನ್ನ ಪ್ರತ್ಯೇಕ ಒಂದ್ ಸೆಡ್ ಸೆಡ್ಗೆ ತಂದು ಅದಕ್ಕೆ ಏನೇನ್ ಬೇಕು ವ್ಯವಸ್ಥೆ ಅದೆಲ್ಲ ಮಾಡ್ತೀವಿ. ಹಾಗೆ ಕರು ಹಾಕಿ ಒಂದು 7-10 ತನಕ ಕರುನ ಪ್ರತ್ಯೇಕ ಬಿಟ್ಟು ಆರೈಕೆ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಂತರ ಹಾಲು ದಿನನಿತ್ಯ ತಗೊಳ್ತೀವಿ. ಹೈನುಗಾರಿಕೆ ಘಟಕವನ್ನ ನೋಡ್ಲೇಬೇಕು. ಹರದೂರು ಎಸ್ಟೇಟಿನಲ್ಲಿ ಮಂಜುನಾಥಯ್ಯನವರು ಈ ಹಿಂದೆ ಮಾಡಿದ ಒಂದು ವ್ಯವಸ್ಥೆಯನ್ನ ಈಗಲೂ ಮುಂದುವರ್ಸ್ಕೊಂಡು ಅವರ ಮರಿಮೊಮ್ಮಗ ಹೋಗ್ತದ್ರೆ ನೀವೆಲ್ಲ ಅದರಲ್ಲಿ ಭಾಗಿಯಾಗಿದ್ರಿ. ನಾವು ನೋಡ್ತಾ ಇದ್ವಿ, ತಾಯಿ ಮತ್ತು ಕರುವನ್ನ ಪ್ರತ್ಯೇಕವಾಗಿಟ್ಟು 6-7 ದಿನಗಳ ಕಾಲ ಪೋಷಣೆ ಮಾಡಿ ಆಮೇಲೆ ಕರುಗಳನ್ನ ಪ್ರತ್ಯೇಕ ಮಾಡಿ ಹಾಲು ಉಣಿಸೋದು, ಅವುಗಳಿಗೆ ಮೇವು ಕೊಡೋದು, ಮತ್ತೆ ಆಹಾರ ಕೊಡೋದು, ಮತ್ತೆ ದೊಡ್ಡದಾದ ಕೊಟ್ಟಿಗೆಯನ್ನು ಇಟ್ಕೊಂಡಿದ್ದೀರಿ, ಅಲ್ಲಿ ಶುಚಿತ್ವವನ್ನ ಕಾಪಾಡಿದಿರಿ, ಗೋಬರ್ ಗ್ಯಾಸ್ ಇದೆ, ಎರೆಹುಳು ಗೊಬ್ಬರ ಮಾಡ್ಕೊಳ್ತೀರಿ, ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ತೀರಿ, ಇದ್ರ ಬಗ್ಗೆ ಹೇಳಿ. ಅಂದ್ರೆ ಸಗಣಿ ಗೊಬ್ಬರ ಡೈರೆಕ್ಟ್ ಆಗಿ ತೋಟಕ್ಕೆ ಹಾಕೋದಕ್ಕಿಂತ ಎರೆಹುಳು ಗೊಬ್ಬರ ಮಾಡಿ ಹಾಕಿದ್ರೆ ಉಪಯೋಗ ಅಂತ ಕಾಣಿಸ್ತದೆ. ನಾವು ಅದಕ್ಕೆ ಬೇಕಾದ ತೊಟ್ಟಿಗಳನ್ನ ಮಾಡ್ಕೊಂಡಿದೀವಿ. ದಿನನಿತ್ಯ ವೇಸ್ಟ್ ಆಗೋ ಹುಲ್ಲು, ಸಗಣಿ ಎಲೆ, ತರ್ಗು ಈ ತರ ಸೊಪ್ಪುಗಳನ್ನ ತಂದು ಸಗಣಿ ಮೇಲೆ ಹಾಕೊಂಡು ನಾವು ಎರೆಹುಳು ಗೊಬ್ಬರ ಮಾಡ್ಕೊಳ್ತೀವಿ. ಅದನ್ನ ಪ್ರಿಪೇರ್ ಆದ್ಮೇಲೆ ತೋಟಕ್ಕೆ ಉಪಯೋಗಿಸ್ಕೊಳ್ತಿದೀವಿ. ಹೂವಿನ ಗಿಡಕ್ಕೆ ಸುತ್ತಮುತ್ತ ಉಪಯೋಗಿಸ್ಕೊಳ್ತೀವಿ. ಅದನ್ನ ತರಕಾರಿ ಬೆಳ್ಕೊಳ್ತೀವಿ, ತರಕಾರಿಗೆ ಹಾಕ್ತಿವಿ. ತೋಟಕ್ಕೂ ಗೊಬ್ಬರ ಬಳಕೆ ಆಗುತ್ತಲ್ವಾ? ಹೌದು, ಇಲ್ಲಿ ಆರ್ಗಾನಿಕ್ ಮಾಡೋದ್ರಿಂದ ತೋಟಕ್ಕೆ ಗೊಬ್ಬರ ಬಹಳ ಮುಖ್ಯ. ಗಾಂಧೀಜಿಯವರು ಬಂದು ಹೋದ ಮನೆಯ ಹತ್ರ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಗಾಂಧೀಜಿಯವರು 1934 ಮಂಜುನಾಥಯ್ಯನವರ ವಾಸಸ್ಥಳಕ್ಕೆ ಬಂದು ಒಂದು ದಿನ ಇದ್ದು ಇಲ್ಲಿಯ ಜನಗಳ ಜೊತೆಗೆ ಮಾತಾಡಿ ಆಮೇಲೆ ತೆರಳಿದರು ಅಂತ ಅನ್ಕೊಂಡು ಉಲ್ಲೇಖ ಇದೆ. ಒಂದು ವಿಶೇಷ ಸ್ಥಳ, ಈಗಲೂ ಈ ಒಂದು ಜಾಗ ಮಹತ್ವವನ್ನ ಇಟ್ಟುಕೊಂಡಿದೆ. ಅದರಲ್ಲೂ ಕೃಷಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ ವಿಶಾಲವಾದ ಪ್ರದೇಶದಲ್ಲಿ ಕಾಫಿಯನ್ನ ಬೆಳೆಯಲಾಗ್ತಾ ಇದೆ, ಹೈನುಗಾರಿಕೆ ಇದೆ, ಒಂದ್ ರೀತಿಯಲ್ಲಿ ನೋಡತಕ್ಕಂತ ಸ್ಥಳ. ಎಷ್ಟು ಜನರಿದ್ದಾರೆ? 34 ಹಸುಗಳು ಕರುಗಳನ್ನ ನೋಡ್ಕೊಳ್ಳಿಕ್ಕೆ, ಅವುಗಳಿಗೆ ಆಹಾರ ಕೊಡೋದು, ಶುಚಿತ್ವವನ್ನ ಕಾಪಾಡೋದು, ಹಾಲಿಂಡದು, ಮಾರಾಟ ಮಾಡೋದು, ಇದಕ್ಕೆಲ್ಲ ನಿಮ್ಮನ್ನು ಸೇರ್ಕೊಂಡು ಎಷ್ಟು ಜನ ಇದ್ದೀರಿ? ನಾವಿಲ್ಲೇನು ತುಂಬಾ ಜನ ಬಳಕೆ ಮಾಡೋದಿಲ್ಲ, ಒಂದು 4-5 ಜನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀವಿ. ಸ್ವಲ್ಪ ಈಸಿ ಮೆಥಡ್ ಯಾವ ತರ ಹೋಗ್ಬೇಕು ಆ ತರ ಮಾಡ್ಕೊಳ್ತಿದೀವಿ. ಲೇಬರ್ಸ್ ಅಂತ ಹೇಳಿದ್ರೆ ಬೆಳಗ್ಗೆ 1-2 ಜನ ಹಾಲು ಕರೆಯಕ್ಕೆ 6 ಗಂಟೆಗೆ ಬಂದ್ರೆ ಅದೇ ಮೇಂಟೈನ್ ಹಾಕೊಂಡು ಹೋಗ್ತಾರೆ, ಮತ್ತೆ ಸಂಜೆ ಹಾಲು ಕರೀತಾರೆ. ಒಂದು 5-6 ಜನ ಬಿಡ್ತೀವಿ ಉಳ್ಕೊಯ್ಯಕ್ಕೆ, ಹಸುಗಳನ್ನ ಹೊರಗಡೆ ಬಾಣೆ ಉಂಟು, ಬಾಣೆಗೆ ಬಿಡ್ತೀವಿ, ಆ ತರ ಮೇಂಟೈನ್ ಮಾಡ್ತಾ ಇದೀವಿ. ಹಾಲು ಅಲ್ದಲನೆ ಮಜ್ಜಿಗೆಯನ್ನು ಬಂದವರಿಗೆ ಬಹಳ ವರ್ಷಗಳಿಂದ ಕೊಡಲಾಗ್ತಾ ಇದೆ ಉಚಿತವಾಗಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು ಕರ್ನಲ್ ಕುಮಾರ್ ಅವರು, ಏನ್ ಹೇಳ್ತೀರಿ? ಹೌದು, ಇಲ್ಲಿ ಮಾಡಿದ ಮಜ್ಜಿಗೆನೆ ಹೊರಗಡೆ ಇಡ್ತೀವಿ, ಬೇಕಾದವರು ಹೊರಗಡೆ ದಾರಿಯಲ್ಲಿ ತಿರ್ಗಾಡೋರು ದಣುವಾದಾಗೆಲ್ಲ ಬಂದು ಕೊಟ್ಕೊಂಡು ಹೋಗ್ಬೋದು. ಮತ್ತೆ ತುಪ್ಪ ಸಹ ಮಾಡ್ತೀವಿ, ತುಪ್ಪ ಇಲ್ಲಿ ಲೈನ್ ಅಲ್ಲಿ ಮಕ್ಕಳು ಅವರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಉಪಯೋಗ ಆಗ್ತದೆ. ಹಾಲನ್ನ ಇಲ್ಲಿ ಸುತ್ತಮುತ್ತ ಎಷ್ಟು ಹಳ್ಳಿಗರು ಅಥವಾ ಎಷ್ಟು ಜನ ಬಂದು ತೆಗೆದುಕೊಂಡು ಹೋಗ್ತಾರೆ ಬೆಳಿಗ್ಗೆ ಮತ್ತು ಸಂಜೆ? ಇಡೀ ಸುಂಟಿಗೊಪ್ಪ ಮಾದಪುರದಿಂದ ಎಲ್ಲ ಜನ ಬಂದು ತಗೊಂಡು ಹೋಗ್ತಾರೆ, ಅಂದ್ರೆ ಆಸಕ್ತಿ ಉಂಟು ಈ ಹಾಲಲ್ಲಿ ಅಂತ. ಮತ್ತೆ ಅದಕ್ಕೆ ಹೊಂದ್ಕೊಂಡಿರ್ತಾರೆ ರುಚಿಕರವಾದ ಹಾಲು ಅಂತ ಅನ್ಕೊಂಡು. ಬೆಲೆಯನ್ನ ಎಷ್ಟೋ ಸಾರಿ ನೋಡೋದಿಲ್ಲ, ಹಾಲಿ ಏನು ಬೆಲೆಯಲ್ಲಿ ಮಾರಾಟ ಮಾಡ್ತೀರಿ? ಹೊರಗಡೆ ಕಂಪೇರ್ ಮಾಡಿದ್ರೆ ನಮ್ಮ ಹಾಲೇ ಸ್ವಲ್ಪ ಕಮ್ಮಿ ಸಿಗೋದು, 30-34 ರೂಪಾಯಿ ತರ ಮಾಡ್ತೀವಿ. ಬೇರೆ ಹಾಲು ಗಟ್ಟಿ ಒಳ್ಳೆ ಅಂಶ ಚೆನ್ನಾಗಿರ್ತದೆ ಹಾಲು, ಎಲ್ಲ ನಾಟಿ ಮತ್ತೆ ಸಿಂಧು ಹಸುಗಳು ಆಗದ್ರಿಂದ ಹಾಲು ಸ್ವಲ್ಪ ಮಂದ ಚೆನ್ನಾಗುಂಟು ಹಾಲು. ನಿಮ್ಮ ಹಸುಗಳಿಗೆ ಗರ್ಭಧಾರಣೆ ಮಾಡಿಸಲಿಕ್ಕೆ ಹೋರಿಗಳಿದಾವೆ, ಮತ್ತು ಅಕ್ಕಪಕ್ಕದ ರೈತರು ಹಸುಗಳನ್ನ ಬೆದಿಗ್ ಬಂದಾಗ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಅದಕ್ಕಾಗಿ ಸಿಂಧಿ ಒಂದು ಹೋರಿ ಇದೆ, ಹಾಗೆ ಹೆಚ್ಎಫ್ ಹೋರಿನೂ ಇದೆ ಅಲ್ವಾ? ಹೌದು, ಸುತ್ತಮುತ್ತ ಹಳ್ಳಿಗವ್ರದೆಲ್ಲ ಇಲ್ಲೇ ಕರ್ಕೊಂಡು ಬರೋದು. ಅಂದ್ರೆ ನಾವು ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತೇವೆ ಒಂದು ಕರೆಗೆ. ಡಾಕ್ಟ್ರಿಗಾದ್ರೆ ಸುಮಾರು ಚಾರ್ಜ್ ಮಾಡಿ ಕೊಡ್ಬೇಕಾಗ್ತದೆ. ಅವರು 2 ಹೋರಿ ಉಂಟು, ಜರ್ಸಿ ಒಂದು ಉಂಟು, ಹೆಚ್ಎಫ್ ಒಂದು ಉಂಟು. ಅದೇ ತರ ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರೆ ಅದನ್ನ ಕ್ರಾಸಿಗೆ ಬಿಡ್ತೇವೆ. ಗೋಬರ್ ಅನಿಲ ಘಟಕ ಬಹಳ ವರ್ಷಗಳಿಂದ ಇಲ್ಲಿ ಚಾಲ್ತಿಯಲ್ಲಿದೆ, 3 ಇದಾವ ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದು, 3 ಇದೆ, ಅದು ಉಪಯೋಗಿಸ್ಕೊಳ್ತಿದ್ವಿ. ಈಗ ಬೆಂಕಿ ಎಲ್ಲ ಕಸೋದು ಅದ್ರಲ್ಲೇನೆ. ಹೊರಗಿನವ್ರು ಬಂದ್ರೆ ತೋರಿಸೋದು ವಿಚಾರಗಳನ್ನ ಹೇಳೋದು ಆಗ್ತಾ ಇರುತ್ತಲ್ವಾ ದೀಕ್ಷಿತ್? ಹೌದು ಖಂಡಿತ, ಹೊರಗಡೆಯಿಂದ ಸುಮಾರು ಜನ ಟ್ರೈನಿಂಗ್ ಇರ್ತದೆ, ಬಂದು ಹೋಗ್ತಾರೆ. ಖುಷಿ ಆಯ್ತು ದೀಕ್ಷಿತ್ ಅವರೇ, ಇಲ್ಲಿಯ ಹೈನುಗಾರಿಕೆ ವ್ಯವಸ್ಥೆನ ನೋಡಿ ನಮ್ಮ ಇತರೆ ಕೇಳುಗರಿಗೆ ಅನುಕೂಲ ಆಗ್ಲಿ, ವಿಚಾರ ಗೊತ್ತಾಗ್ಲಿ ಅಂತ ಅನ್ಕೊಂಡು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಂಡಿದೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ. ಕೇಳುಗರೆ, ಸೋಮಾರಪೇಟೆ ತಾಲೂಕು ಹರದೂರು ಗ್ರಾಮಕ್ಕೆ ಒಳಪಡುವ ಹರದೂರು ಎಸ್ಟೇಟಿನಲ್ಲಿ ಹೇಗಿದೆ ಹೈನುಗಾರಿಕೆ ಅಂತ ಅನ್ಕೊಂಡು ಇದುವರೆಗೆ ವಿಚಾರಗಳನ್ನ ತಿಳಿಸಿದವರು ದೀಕ್ಷಿತ್ ಅವರು. ಅವ್ರ ಜೊತೆಗೆ ಮಾತಾಡಬಹುದು, ಅವ್ರ ಸಂಖ್ಯೆ 8971 93 849 91 8971 93 849 91. ಬರೀ 16 ವರ್ಷಗಳಿಂದ ಅಂತಲ್ಲ, ಸುಮಾರು 5-6 ದಶಕಗಳ ಕಾಲ ಇಲ್ಲಿ ಹೈನುಗಾರಿಕೆ ಸಾಗಿ ಬಂದಿದೆ, ಚೆನ್ನಾಗಿದೆ, ಆಸಕ್ತರು ಭೇಟಿ ಮಾಡಿ ನೋಡ್ಬೋದು. ಕೇಳುಗರೆ, ನಲ್ಲಿ ಏನೇನ್ ಬೆಳೆ ಇದಾವೆ, ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸುದೀಶ್ ಅವರು ನಮ್ ಜೊತೆಗೆ ಮಾತಾಡ್ತಾರೆ. ಸುದೀಶ್, ಈ ಹರದೂರು ಎಸ್ಟೇಟಿನ ಒಟ್ಟು ತೋಟದ ವಿಸ್ತೀರ್ಣ ಎಷ್ಟು, ಯಾವ್ದಾದ್ರು ತಳಿ ಕಾಫಿ ಇದೆ, ಏನ್ ಕೆಲಸ ಮಾಡ್ತೀರಿ ಹೇಳಿ. ನಮಸ್ಕಾರ, ನಾ ಬಂದು 24 ವರ್ಷ ಆಯ್ತು. ನನಗೆ ಗೊತ್ತಿದ್ದಾಗಿ ನಾನು ಹೇಳುತ್ತೇನೆ, 200 ಎಕರೆ ತೋಟ ಇದೆ. ಇದರಲ್ಲಿ ಅಧಿಕವಾಗಿ ಇರೋದು ಅರೇಬಿಕಾ, ರೋಬಸ್ಟಾ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ಚಂದ್ರಗಿರಿ ತಳಿ ಇದೆ, ಮತ್ತೆ ಸೆಲೆಕ್ಷನ್ ಅಂತ ಹೇಳ್ತೀರಿ ನಾವು, ಅದನ್ನೀಗೆಲ್ಲ ಈಗ ಚಂದ್ರಗಿರಿಗೆ ಮಾಡ್ತಾ ಇದ್ದೀನಿ. ಚಂದ್ರಗಿರಿಯನ್ನ ಹೆಚ್ಚಾಗಿ ಹಾಕೊಂಡಿದ್ರಿ, ಸೆಲೆಕ್ಷನ್ 795 ಅಥವಾ ಬೇರೆ ಯಾವ್ದಿದೆ? 795 ಇಲ್ಲಿ ಇದ್ದಿದ್ದು, ಅದನ್ನ ತೆಗ್ದು ಈಗ ಜಾಸ್ತಿ ಹೊಸಗಡ ಹಾಕಿ ಈಗ ಚಂದ್ರಗಿರಿನ ನಾವು ಮೇಂಟೈನ್ ಮಾಡಿದ್ವಿ. 98% ನಾವು ಚಂದ್ರಗಿರಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸಾವಯವ ಪದ್ಧತಿಯಲ್ಲಿ ಅಥವಾ ಜೈವಿಕ ಪದ್ಧತಿಯಲ್ಲಿ ಅದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ತಾವ್ ಹೇಳ್ತಾ ಇದ್ರಿ, ನಾವು ನಿಮ್ಮ ಹೈನುಗಾರಿಕೆ ಘಟಕವನ್ನ ನೋಡುವಾಗ ಆರ್ಗ್ಯಾನಿಕ್ ಆಗಿ ನಾವು ಮಾಡೋದು ಸರ್ಟಿಫೈ ಆಗಿದೆ ಅಂತ ಅನ್ಕೊಂಡು ಹೇಳಿ, ಎಷ್ಟು ವರ್ಷಗಳಿಂದ ರಸಾಯನ ಗೊಬ್ಬರಗಳನ್ನ ಬಳಸ್ತಲನೆ ಜೈವಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ರಿ? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲಿ. ಆದ್ರೆ ಮೊದಲೇ ಕಷ್ಟ ಆಗ್ತದೆ, ಮತ್ತೆ ಗ್ರಾಹಕರಿಗೆ ಇದರ ಬೆಲೆ ನಮ್ಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಅದ್ರ ಮಾರ್ಕೆಟಿಂಗ್ ಬೇರೆ ಕಡೆ ಇರ್ತದೆ, ಅದು ಸ್ವಲ್ಪ ತೊಂದರೆ ಆಗ್ತದೆ. ಪ್ರತಿಯೊಬ್ಬರು ಇದೇ ತರನೇ ಬಳಸ್ಕೊಂಡ್ರೆ ಈ ಮಾರ್ಕೆಟಿಂಗ್ ಅಂತ ಅದನ್ನ ಸುಲಭ ಮಾಡಿಕೊಳ್ಬಹುದು ನನ್ನ ಅನಿಸಿಕೆ. ಹಾಕಿರುವ ಚಂದ್ರಗಿರಿ ಕಾಫಿ ಎಲ್ಲದೂ ಇಳುವರಿ ಕೊಡ್ತಾ ಇದೆಯಾ? ಎಲ್ಲ ಕೊಡುತ್ತಿದೆ. ಹೇಗೆ ಬೆಳೆ ಮಾಡಿ ಮಾರಾಟ ಮಾಡ್ತೀರಾ ಉಂಡೆ ಕಾಫಿನ? ಪ್ರತಿಯೊಂದು ಇಲ್ಲಿನ ಬೆಳೆ ಮಾಡಿಯೇ ಮಾಡೋದು. ಅಂದ್ರೆ ನಿರ್ದಿಷ್ಟ ವ್ಯಾಪಾರಸ್ಥರಿಗೆ ಕೊಡ್ತೀರಾ ಹೇಗೆ? ಸರ್ಟಿಫೈ ಆಗಿರೋದ್ರಿಂದ ಬಹುಶಃ ಆಯ್ಕೆಯಾದ ಅಥವಾ ನೀವು ಹುಡುಕಿ ಅಂತವ್ರಿಗೆ ಕೊಡೋದಿದೆ, ಬೆಲೆನೂ ಬೇರೆ ಕಾಫಿಗಿಂತ ಹೆಚ್ಚು ಸಿಗ್ಬೋದಲ್ವಾ? ಹೌದು, ಇಲ್ಲಿ ಅಂದ್ರೆ ಸಾವಯವ ಗೊಬ್ಬರ ಹಾಕಿದ್ದು ಅವರಿಗೆ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿರೋದಿಲ್ಲ, ಹಾಗೆ ಈ ರೇಟ್ ಅನ್ನು ಕೊಡ್ತಾರೆ. ಅದರ ಬಗ್ಗೆ ಸರ್ಟಿಫೈಡ್ ಮಾಡಿದವರೇ ಅದನ್ನ ತಗೊಳ್ತಾರೆ, ಅದನ್ನ ಸ್ವಲ್ಪ ನಾವು ಕ್ಷಮ ಪಡಬೇಕು. ಈಗ ಕೀಟ ರೋಗಗಳ ಹತೋಟಿಗೆ ಏನಾದರೂ ಔಷಧಿಗಳನ್ನು ಸಿಂಪಡಣೆ ಮಾಡುದು ಅಥವಾ ಬೇರೆ ರಾಸಾಯನಿಕ ವಲ್ಲದ ಕ್ರಮಗಳನ್ನು ಅನುಸರಿಸೋದು? ನಮ್ಮ ಆರ್ಗಾನಿಕ್ ಅಂತಲ್ಲಿ ಕೀಟ ಅದನ್ನ ನಾಶ ಮಾಡುವಂತ ಏನು ಇಲ್ಲ, ಆದ್ರೆ ನಾವು ಈ ಹೀಲ್ಡ್ ಅನ್ನು ಜಾಸ್ತಿ ಮಾಡೋದು, ಅದರ ಬಗ್ಗೆ ನಿಯಂತ್ರಣ ಮಾಡೋದು ಮಾತ್ರ ಸಾವಯವ ಸ್ಪ್ರೇಗಳನ್ನು ತಂದು ಕೊಡ್ತಾರೆ. ಇಳುವರಿ ಸಹಜವಾಗಿ ಅನೇಕರಿಗೆ ಆಲೋಚನೆಗೆ ಬರುತ್ತೆ, ಎಷ್ಟು ಸಿಗ್ತದೆ ಇಳುವರಿ? ರಾಸಾಯನಿಕ ಗೊಬ್ಬರ ಹಾಕಿದ್ರೇನೆ ಕಷ್ಟ, ಇನ್ನು ಜೈವಿಕವಾಗಿ ಅಥವಾ ಸಗಣಿ ಗೊಬ್ಬರ ಈ ರೀತಿ ಕ್ರಮಗಳನ್ನ ಅನುಸರಿಸಿಕೊಂಡು ಎಷ್ಟು ಇಳುವರಿಯನ್ನು ಪಡ್ಕೊಳ್ತದ ಅಂತ ಪ್ರಶ್ನೆ ಮೂಡುತ್ತೆ, ಏನಂತೀರಿ? ಈಗ ನನ್ನ ಅನಿಸಿಕೆ ಅಂದ್ರೆ ನಮ್ಮ ಎಲ್ಲಾ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಸಣ್ಣಗಳು ಆಗಿಬಿಟ್ಟು ಒಂದು 2-3 ವರ್ಷ ಮೇಂಟೈನ್ ಮಾಡಬೇಕಾಗ್ತದೆ. ಕೆಲವೊಂದು ಅಷ್ಟು ಇಳುವರಿ ನಮಗೆ ಕಾಣ್ತಾ ಇಲ್ಲ, ಅದನ್ನ ನಾವೇನ ಮುಂದುವರಿಸಿಕೊಂಡು ಹೋಗ್ಬೇಕು ಅಷ್ಟೇ. ಸಗಣಿ ಗೊಬ್ಬರ ಸಾಕಾಗುತ್ತಾ ಅಥವಾ ಇನ್ನು ತಗೊಳ್ತಿರ್ದೆ? ಇಲ್ಲ, ಸಗಣಿ ಗೊಬ್ಬರ ನಾವೇ ಹೊರಗಿನ ತಗೊಳ್ಳೋದಿಲ್ಲ, ಅದನ್ನ ನಾವು ಬೇರೆ ಕಸ ದರಗಳ ಹಾಕಿಬಿಟ್ಟು ಕಾಂಪೋಸ್ಟ್ ಮಾಡಿಬಿಟ್ಟು ಅದನ್ನ ಇದು ಮಾಡ್ತೀವಿ. ಸಾಕಾಗುದಿಲ್ಲ ಆದ್ರೂ ಅದನ್ನ ಮತ್ತೆ ಸಾವಯವ ಗೊಬ್ಬರ ಅದು ಬರುತ್ತದೆ, ಅದನ್ನು ಹಾಕ್ತಿವಿ. ಕೊಡಗು ಜಿಲ್ಲೆಯಲ್ಲಿ ಕೆಲವೇ ಕೆಲವು ಜನ ಜೈವಿಕ ಪದ್ಧತಿಯಲ್ಲಿ ಕಾಫಿ ತೋಟ ಅಥವಾ ಬೇರೆ ಬೆಳೆಗಳನ್ನ ಮಾಡೋದಿದೆ. ಭತ್ತವನ್ನಂತೂ ಬಹಳ ಪೂಜನೀಯವಾಗಿ ರಾಸಾಯನಿಕ ಗೊಬ್ಬರ ಇಲ್ದಲನೇ ಬೆಳೆಯೋದಿದೆ. ಕಾಫಿಯನ್ನ ಬೆಳೆದಿರೋರು ಕಡಿಮೆನೆ, ಆ ಕಡೆ ಈ ಕಡೆ ಎಲ್ಲ ಅನ್ಕೊಂಡೆ ಸಾಕ್ತಿದ್ದಾರೆ. ಆದ್ರೆ ಸಗಣಿ ಗೊಬ್ಬರ ಮತ್ತು ಜೈವಿಕ ಪದ್ಧತಿಗಳನ್ನು ಅನುಸರಿಸಿಕೊಂಡು ಕಾಫಿಯನ್ನ ಬೆಳಿಬಹುದು, ಉತ್ತಮವಾಗಿ ಇಳುವರಿಯನ್ನ ಪಡೆಯಬಹುದು ಅಂತ ನಿಮ್ಮ ಅನುಭವದ ಮಾತುಗಳು ಹೇಳ್ತಾವ? ಹೌದು, ಖಂಡಿತವಾಗಿಲ್ಲ, ಅದನ್ನ ಪ್ರಯತ್ನ ಪಡಬೇಕು ನಾವು. ಕಾಫಿ ಜೊತೆಗೆ ಇನ್ನೇನು ಬೆಳೆಗಳಿದಾವ ತೋಟದಲ್ಲಿ? ಬಾಳೆ ಇದೆ, ಅಡಿಕೆ ಇದೆ, ಕಾಳುಮೆಣಸು ಇದೆ, ಪಟ್ರಪುಟ ಇದೆ, ಸಪೋಟ ಇದೆ, ಕಿತ್ತಳೆ ಹಣ್ಣು ಇದೆ, ಮತ್ತೆ ಸ್ಟಾರ್ ಫ್ರೂಟ್ಸ್ ಇದೆ, ಸೀಬೆಕಾಯಿ ಇದೆ, ಲಿಚ್ಚಿ ಗಿಡ ಇದೆ. ಇದೆಲ್ಲ ನಾವು ಹೊಸದಾಗಿ ಹಾಕಿದ್ದೀವಿ, ಇಳುವರಿ 1-2 ವರ್ಷದಲ್ಲಿ ನಮಗೆ ಸಿಗೋ ತರ ನಾವು ಮಾಡ್ತಾ ಇದ್ದೀವಿ. ಈಗ ವರಮಾನದ ಬೆಳೆಗಳು ಯಾವ್ಯಾವು? ಕಾಫಿ ಅಲ್ದಲನೆ ಕಾಫಿ ಮೆಣಸು ಮತ್ತೆ ಅಡಿಕೆ ಇದೆ. ಹೊರಗಡೆ ದೇಶಕ್ಕೂ ರಫ್ತಾಗುತ್ತಾ ಇದು? ಆಗುತ್ತದೆ, ಹೊರದೇಶಕ್ಕೂ ಕಮಿಟ್ಮೆಂಟ್ ಇರ್ತದೆ. ಅದೇ ಜೈವಿಕ ಪದ್ಧತಿಯಲ್ಲಿ ಬೆಳೆದ ಉತ್ಪನ್ನಗಳಿಗೆ ಹೊರಗಡೆ ದೇಶಗಳಲ್ಲಿ ಬೇಡಿಕೆ ಇರೋದ್ರಿಂದ ಬೆಲೆನೂ ಹೆಚ್ಚಿಗೆ ಸಿಗುತ್ತೆ, ಮಾಡ್ಲಿಕ್ಕೂ ಹುರುಪು. ಹೌದು, ಖಂಡಿತ. ಕೇಳಿದ್ರೆ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನ ಬೆಳೆಸುತ್ತಿರುವ ಹರದೂರು ಎಸ್ಟೇಟಿನ ಕುರಿತಂತೆ ವಿಚಾರಗಳನ್ನ ತಿಳಿಸಿದವರು ಸುದೀಶ್ ಅವರು. ಅವರ ಸಂಖ್ಯೆ ಹೀಗಿದೆ: 9900795666 9900795666 ಕೇಳಿದ್ರೆ ಹರದೂರು ಎಸ್ಟೇಟಿನಲ್ಲಿ ಅರಬಿಕ ಕಾಫಿಯನ್ನ ಪಲ್ಪ್ ಮಾಡಿ ಅದನ್ನ ಒಂದು ರೀತಿಯಲ್ಲಿ ಅನುಕರಣೀಯವಾಗಿ ಸಂಸ್ಕರಣೆ ಮಾಡಿ ಆಮೇಲೆ ಮಾರಾಟಗಾರರಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಹಾಗೆ ತೋಟದಲ್ಲಿ ಇತರೆ ಕೆಲಸಗಳು ಹೇಗೆ ಸಾಗಿದವ ಅನ್ನೋದ್ರ ಬಗ್ಗೆ ರಮೇಶ್ ಅವರು ಮಾತನಾಡ್ತಿದ್ದಾರೆ. ರಮೇಶ್ ಅವರೇ, ಇಲ್ಲಿ ಅರಬಿಕವನ್ನ ಹಾಕಿರೋದ್ರಿಂದ ಕಾಂಡ ಕೊರಿಯೋ ಕೀಟದ ಒಂದು ಹಾನಿ ಹೇಗಿದೆ ಮತ್ತೆ ಹೇಗೆ ನಿಯಂತ್ರಣ ಮಾಡ್ಲಿಕ್ಕೆ ನೀವು ಕೆಲಸ ಮಾಡ್ತಾ ಇದೀರಿ? ಕೆಲಸ ಮಾಡ್ತಿದೀವಿ ಸರ್. ಬೋರ್ಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ನಮ್ ಕೈಲಿ. ಮೊದ್ಲು ಅದಕ್ಕೆ ಒಳ್ಳೆ ಮದ್ದೆಲ್ಲ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ. ಆರ್ಗಾನಿಕ್ ಆದ ಕಾರಣ ನಮ್ಗೆ ಅದಕ್ಕೆ ಸರಿಯಾದ ಮದ್ದು ಸಿಗ್ತಾ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ತಿದೀವಿ, ರೋಗ ಇರೋ ಗಿಡನ ತೆಗೆದುಬಿಟ್ಟು ಹೊಸ ಗಿಡ ಹಾಕ್ತಾ ಹೋಯ್ತಾ ಇದೀವಿ. ಇದುವರೆಗೂ ಇನ್ನು ಅದೇ ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲಿ ಪಲ್ಪ್ ಮಾಡ್ತಾ ಇದೀರಲ್ಲ, ಹೇಗ್ ಮಾಡ್ತೀರಿ? ಬೇರೆ ಕಾಫಿ ಬೆಳೆಗಾರರು ಮಾಡೋ ರೀತಿಯಲ್ಲಿ ನೀವು ಮಾಡ್ತಾ ಇದೀರಾ? ಇನ್ನು ಸ್ವಲ್ಪ ಸುಧಾರಣೆಯನ್ನು ಇಟ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಎಲ್ಲ ಮಾಮೂಲು ತರನೇ ಮಾಡ್ತಿದೀವಿ, ಆದ್ರೆ ಇಲ್ಲಿ ಪಲ್ಪ್ ಎಲ್ಲಕ್ಕಿಂತ ಬೆಟರ್, ಕ್ವಾಲಿಟಿ ಚೆನ್ನಾಗಿದೆ. ಈಗ ಮಿಷಿನ್ ಇಂದ ಪಲ್ಪ್ ಮಾಡಿದ ಬಳಿಕ ಮತ್ತೆ ಕೈಯಿಂದ ಅದನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಒಣಗಿಸಿ ಮಾರಾಟ ಮಾಡ್ತಿರಲ್ವ? ಹೌದು ಸರ್. ಪಲ್ಪ್ ಮಾಡಿದ ಬಳಿಕ ಸಿಗೋ ಸಿಪ್ಪೆ ಗೊಬ್ಬರಕ್ಕೆ ಉಪಯೋಗ ಆಗುತ್ತಲ್ವ? ಹೌದು ಸರ್, ಗೊಬ್ಬರ ಮಾಡ್ತೀವಿ, ಅದನ್ನ ಕಾಂಪೋಸ್ಟ್ ಮಾಡ್ತೀವಿ. ಕಾಂಪೋಸ್ಟ್ ಮಾಡ್ಲಿಕ್ಕೆ ಅದರ ಜೊತೆಗೆ ಸಗಣಿಯನ್ನ ಮತ್ತೆ ಸುಣ್ಣವನ್ನ ಹಾಕೊಳ್ತೀರಾ? ಹೌದು ಸರ್, ಸಗಣಿ, ಸುಣ್ಣ ಮತ್ತೆ ಸೊಪ್ಪುಗಳು, ಈ ತರ ವೇಸ್ಟ್ ಏನೇನು ಸಿಗುತ್ತೆ ಅದೆಲ್ಲ ಹಾಕೊಂಡು ಕಾಂಪೋಸ್ಟ್ ಮಾಡ್ತೀವಿ. ಪಲ್ಪ್ ಮಾಡೋದಕ್ಕೂ ಉಂಡೆ ಕಾಫಿ ಮಾಡೋದಕ್ಕೂ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಪಲ್ಪಿಂಗ್ ಯೂನಿಟ್ ಇಡೋದು ವೆಚ್ಚದಾಯಕ ಅನ್ಕೊಂಡು ಹೇಳೋದಿದೆ, ಏನಂತ ಹೇಳ್ತೀರಿ? ಬೆಳೆಗೂ ಮತ್ತು ಉಂಡೆಗೂ ಏನ್ ವ್ಯತ್ಯಾಸ ಅನಿಸುತ್ತೆ? ಚೆರಿ ಆದ್ರೆ 1 ತಿಂಗಳಾದ್ರೂ ಆಯ್ತು, ಪಾರ್ಸ್ಮೆಂಟ್ ಆದ್ರೆ 7-6 ಬಿಸಿಲು ಸಾಕು ನಮಗೆ, ಬೇಗ ಒಣಗಿ ಸಿಗುತ್ತೆ, ಒಳ್ಳೆ ರೇಟ್ ಸಿಗುತ್ತೆ, ಚೆರಿಗೆ ರೇಟ್ ಕಮ್ಮಿ. ಕೆಳಗರೆ ಅರದೂರು ಎಸ್ಟೇಟಿನ ರಮೇಶ್ ಅವರು ಇಲ್ಲಿಯ ಚಟುವಟಿಕೆ ಕುರಿತಂತೆ ಸೂಕ್ಷ್ಮವಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡರು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳಿದ್ರೆ ಅನೇಕ ಹಾನಿ ಮಾಡುವ ಕೀಟಗಳಿಗೆ ನಿಸರ್ಗದಲ್ಲಿ ವೈರಿಗಳಿದ್ದಾವೆ. ಅವುಗಳನ್ನ ಪರತಂತ್ರ ಜೀವಿ, ಪರೋಪಕಾರಿ ಜೀವಿ ಅನ್ಕೊಂಡು ಕರೆಯೋದಿದೆ. ಪ್ಯಾರಾಸೈಟ್ಸ್ ಅಥವಾ ಪ್ರಿಡೇಟರ್ಸ್ ಅನ್ಕೊಂಡು ಹೇಳೋದಿದೆ ಇಂಗ್ಲಿಷ್ ನಲ್ಲಿ. ಕೃಷಿ ವಿಶ್ವವಿದ್ಯಾನಿಲಯಗಳು ಸೇರಿಕೊಂಡು ಕಾಫಿ ಮಂಡಳಿ ಮತ್ತಿತರೆ ಸಂಘ ಸಂಸ್ಥೆಗಳಲ್ಲಿ ಈ ನಿಟ್ಟಿನ ಪ್ರಯೋಗಗಳು ಸಾಗ್ತದವೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲೂ ಈ ರೀತಿಯ ಕೆಲಸಗಳು ಆಗ್ತಾ ಇರೋದನ್ನ ನಾವು ಕಾಣಬಹುದು. ಇವತ್ತು ತಿಳಿಸುವ ವಿಷಯ ಕಾಫಿ ಬೆಳೆಯಲ್ಲಿ ಕಾಣಿಸುವ ರಸ ಹೀರುವ ಹಿಟ್ಟು ತಿಗಣಿ, ಇದರ ಹತೋಟಿಗಾಗಿ ಪರೋಪಕಾರಿ ಅಥವಾ ಪರತಂತ್ರ ಜೀವಿಯ ಅಭಿವೃದ್ಧಿ ಕುರಿತಂತೆ ಚಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ಕೆಲಸಗಳು ಸಾಗ್ತದವನ್ನೋದನ್ನ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ರೆಡ್ಡಿ ಅವರೇ ಹೇಳಿ, ಈ ಹಿಟ್ಟು ತಿಗಣಿಯನ್ನ ನೀವು ಪ್ರಯೋಗಾಲಯದಲ್ಲಿ ಹೆಚ್ಚಿಗೆ ಮಾಡಿಕೊಂಡು ಆ ಮೂಲಕ ಪರೋಪಕಾರಿ ಜೀವಿಯನ್ನು ವೃದ್ಧಿ ಮಾಡಿಸಿ ಬೇರೆಯವರಿಗೆ ಅಂದ್ರೆ ಕಾಫಿ ಬೆಳೆಗಾರರಿಗೆ ವಿತರಿಸಿದ್ರಿ. ಈ ನಿಟ್ಟಿನ ಪ್ರಯೋಗದ ಬಗ್ಗೆ ನಮ್ಮ ಕೇಳುಗರಿಗೆ ಕಾಫಿ ಬೆಳೆಗಾರರಿಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನಮಸ್ಕಾರ ಬೆಳೆಗಾರರೆ. ಈ ಜೈವಿಕ ನಿಯಂತ್ರಣದಲ್ಲಿ ಪರತಂತ್ರ ಜೀವಿಗಳನ್ನ ನಾವು ಪ್ರಯೋಗಾಲಯದಲ್ಲಿ ಬೆಳೆಸಿ ಅದನ್ನ ರೈತರಿಗೆ ತೋಟದಲ್ಲಿ ಬಳಸಲು ವಿತರಣೆ ಮಾಡ್ತೀವಿ. ಅದೇ ರೀತಿ ಬಿಳಿ ಹಿಟ್ಟು ತಿಗಣೆಯನ್ನ ತಿನ್ನುವ ಒಂದು ಪ್ಯಾರಾಸಿಟೈಡ್, ಇದಕ್ಕೆ ವೈಜ್ಞಾನಿಕವಾಗಿ ಲೆಪ್ಟೋಮ್ಯಾಸ್ಟ್ರಿಕ್ಸ್ ಡ್ಯಾಕ್ಟಿಲೋಪಿ ಅಂತ ಕರೀತಾರೆ. ಇದನ್ನ ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಂಡಿದ್ವಿ. ಮೊದಲ ವರ್ಷಗಳಲ್ಲಿ ಇದು ಚೆನ್ನಾಗಿ ಅಭಿವೃದ್ಧಿ ಆಗ್ತಿತ್ತು. ನಿಧಾನವಾಗಿ ಇದನ್ನ ಈ ಕೊಡಗು ಚಿಕ್ಕಮಂಗಳೂರು ಕಡೆಯಲ್ಲೆಲ್ಲ ಮಾಡಿದ್ವಿ, ಇದು ಮರ್ತಿದ್ರು. ಮತ್ತೆ ಇದು ಚುಂಡೇಲ್ ಅಥವಾ ಕೇರಳ ಭಾಗದಲ್ಲಿ ಈಗಲೂ ಉಪಯೋಗಿಸ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಬೆಳೆಗಾರರು ಆಸಕ್ತಿ ತೋರಿಸೋದ್ರಿಂದ ನಾವು ಈ ವರ್ಷ ಅದನ್ನ ಕೇರಳದಿಂದ ತರಿಸಿ ನಮ್ಮ ಪ್ರಯೋಗಾಲಯದಲ್ಲಿ ಉತ್ಪತ್ತಿ ಮಾಡ್ತಾ ಇದೀವಿ. ಮೊದಲಿಗೆ ಹಿಟ್ಟು ತಿಗಣೆನ ಒಂದು ಸಿಹಿ ಕುಂಬಳದಲ್ಲಿ ವೃದ್ಧಿಪಡಿಸಿ ಆ ಹುಳ ತಿನ್ನಕ್ಕೆ ನಮ್ಗೆ ಪ್ರಯೋಗಾಲಯದಲ್ಲಿ ಒಂದು ಜೀವ ಬೇಕು. ಸೊ ಅದಕ್ಕೆ ನಾವು ಸಿಹಿ ಕುಂಬಳದಲ್ಲಿ ಹಿಟ್ಟು ತಿಗಣೆನ ಮಿಲಿಬಾಕ್ಸ್ ನ ಮೊದಲು ಅಭಿವೃದ್ಧಿ ಮಾಡಿ ಅದರಲ್ಲಿ ನಾವು ಈ ಪ್ಯಾರಾಸಿಟೈಡ್ ನ ಬೆಳೆಸ್ತೀವಿ. ಇದು ಕೇವಲ 20 ದಿನದಲ್ಲಿ ಉತ್ಪತ್ತಿಯಾಗಿ ನಮ್ಗೆ ಸಾವಿರಾರು ಗಟ್ಟಲೆ ಅದು ಕುಂಬಳಕಾಯಿ ಕೇಜಲ್ಲಿ ಇಟ್ಟಾಗ ನಮ್ಗೆ ಸಿಗುತ್ತೆ. ಇದನ್ನ ನಾವು 1,000 ಅಂತ ಒಂದು ಡಬ್ಬಿಯಲ್ಲಿ ಹಾಕಿ ರೈತರಿಗೆ ವಿತರಣೆ ಮಾಡ್ತೀವಿ. ಅವರು ಅದೇ ದಿನ ಅದನ್ನ ತಗೊಂಡೋಗಿ ಅವರು ಸಂಜೆ ಅಥವಾ ತಂಪು ಹೊತ್ತಿನಲ್ಲಿ ಮಿಲಿಬಾಕ್ಸ್ ಹಿಟ್ಟು ತಿಗಣೆ ಎಲ್ಲಿ ಜಾಸ್ತಿ ಇದಾವೆ ಅಲ್ಲಲ್ಲಿ ಆ ಗಿಡಕ್ಕೆ ಅದನ್ನ ಬಿಟ್ರೆ ಅವು ಹೋಗಿ ಅಲ್ಲಿ ಮೊಟ್ಟೆ ಇಟ್ಟು ತದನಂತರ ಅದು ತೋಟದಲ್ಲಿ ಅವೇ ಅಭಿವೃದ್ಧಿಯಾಗಿ ನೈಸರ್ಗಿಕವಾಗಿ ನಮಗೆ ಹತೋಟಿ ತರ್ತಾ ಇರ್ತವೆ. ಸೊ ಇದು ಬಿಟ್ಟ ಒಂದು 10 ದಿನ ಮುಂಚೆ ಆಮೇಲೆ ಒಂದು 10 ದಿನ ಹಿಂದೆ ಯಾವುದೇ ಕೀಟನಾಶಕವನ್ನ ಸಿಂಪಡಣೆ ಮಾಡಬಾರದು. ಹಾಗಿದ್ದಾಗ ಇದು ತನ್ನ ಮಿಲಿಬಗ್ ಅಲ್ಲಿ ಅದು ಉತ್ಪತ್ತಿಯಾಗಲು ಸಹಾಯವಾಗುತ್ತೆ. ರೈತರಿಗೆ ಇದರ ಒಂದು ಉಪಯೋಗ ಬೇಕಂದ್ರೆ ನಮಗೆ ಈ ತರ ಮಿಲಿಬಾಕ್ಸ್ ಅಥವಾ ಹಿಟ್ಟು ತಿಗಣೆ ಇದೆ, ನಮ್ಗೆ ಈ ತರ ಬೇಕು, ಇಷ್ಟು ಬೇಕು ಅಂದ್ರೆ ನಮ್ಗೆ ಒಂದು 15 ದಿನ ಮುಂಚೆನೆ ಇಂಡೆಂಟ್ ಅಥವಾ ತಿಳಿಸಿದ್ರೆ ನಾವು ಅದನ್ನ ತಯಾರಿ ಮಾಡಿ ನಿಮ್ಗೆ ತಲುಪಿಸೋಕೆ ಏರ್ಪಾಟ್ ಮಾಡ್ತೀವಿ. ಇದು ಹಿಟ್ಟು ತಿಗಣೆ ಅಥವಾ ಮಿಲಿಬಾಕ್ಸ್. ಇದೇ ತರ ನಾವು ಕಾಫಿ ಬೆರಿ ಬರೋರ್ಗೂ ಒಂದು ರೋಗ ಅಥವಾ ಬಯೋಕಂಟ್ರೋಲ್ ಅನ್ನ ಉತ್ಪತ್ತಿ ಮಾಡ್ತೀವಿ, ಅದಂದ್ರೆ ಬಿವೇರಿಯಾ ಬ್ಯಾಸಿಯಾನ. ಸೊ ಇದು ಅದಕ್ಕೆ ರೋಗ ತರುವ ಒಂದು ಫಂಗಸ್. ಇದನ್ನ ನಾವು ಪ್ರಯೋಗಾಲಯದಲ್ಲಿ ಉತ್ಪತ್ತಿ ಮಾಡಿ ರೈತರಿಗೆ ತಲುಪಿಸ್ತಾ ಇದೀವಿ. ಇದು ನಾವು ಸೀಸನಲ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಅದನ್ನ ನಾವು ಉಪಯೋಗಿಸಬೇಕಾಗತ್ತೆ ತೋಟದಲ್ಲಿ ಕಾಫಿ ಬೆರಿ ಬರೋರಿಗೆ. ಆ ಸಮಯದಲ್ಲಿ ನಿಮ್ಗೆ ಇದು ಇಲ್ಲಿ ಲಭ್ಯವಿರುತ್ತೆ. ಇದು ಸಹ ನೀವು ನಮ್ಗೆ ಒಂದು ಆಗಸ್ಟ್ ನಲ್ಲಿ ತಿಳಿಸಿದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ಗೆ ಎಷ್ಟು ಬೇಕೋ ಅಷ್ಟು ತಯಾರಿ ಮಾಡಿ ನಿಮ್ಗೆ ತಲುಪಿಸುವ ಒಂದು ವ್ಯವಸ್ಥೆ ಮಾಡ್ತೀವಿ. ಇದನ್ನು ನಾವು ಪ್ರಯೋಗಾಲಯದಲ್ಲಿ ಒಂದು ಅಕ್ಕಿಯ ಮೇಲೆ ತಯಾರ್ ಮಾಡ್ತೀವಿ. ಅಕ್ಕಿಯಲ್ಲಿ ತಯಾರ್ ಮಾಡಿದ ಶಿಲೀಂಧ್ರಕ್ಕೆ ನಾವು ಕೇವಲ 100 ರೂಪಾಯಿಯನ್ನ ತಗೊಂತೀವಿ. ಇದು ನಿಮ್ಗೆ ಒಂದು ಬ್ಯಾರಲ್ಗೆ 1 ಕೆಜಿಯಷ್ಟು ಅಕ್ಕಿಯಲ್ಲಿ ಬೆಳೆದ ಶಿಲೀಂಧ್ರ ಉಪಯೋಗಿಸಿದ್ರೆ ಸಾಕು, 1 ಎಕರೆಗೆ 3-4 ಬ್ಯಾರಲ್. ಹಾಗೆ ನೀವು ಔಷಧಿನ ಅಥವಾ ಕೀಟನಾಶಕ ಸಿಂಪಡಣೆ ಮಾಡ್ತೀರಾ ಅದೇ ತರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ಕಾಯಿ ಕೊರಕಕ್ಕೆ ಸಿಂಪಡಣೆ ಮಾಡಬಹುದು. ಇದು ತನ್ನಿಂದ ತಾನೇ ವಾತಾವರಣದಲ್ಲಿ ಬೆಳೆದು ಮುಂದಿನ ವರ್ಷಕ್ಕೂ ನಿಮ್ಗೆ ಹತೋಟಿ ಬರ್ತಾ ಇರುತ್ತೆ. ಸೊ ಎರಡೂ ನಮ್ಮ ಈ ಚಟ್ಟಳ್ಳಿ ಕೀಟಶಾಸ್ತ್ರ ವಿಭಾಗದಿಂದ ಲಭ್ಯವಿದೆ. ಇದನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗಿ ವಿನಂತಿ. ನಿಮ್ಗೆ ಮುಂಗಡವಾಗಿ ಇದರಲ್ಲಿ ಬುಕ್ ಮಾಡಿದ್ರೆ ನಾವು ಅದನ್ನ, ಯಾಕಂದ್ರೆ ಜೀವಿಗಳು ಇವು ಸ್ಟಾಕ್ ಇಡುವಂತ ವಸ್ತು ಅಲ್ಲ, ತಕ್ಷಣಕ್ಕೆ ಬೇಕಾದರೂ ಸಿಗೋದಿಲ್ಲ. ಆದ್ರಿಂದ ನೀವು ಸ್ವಲ್ಪ ಮುಂಚೆ ಹೇಳಿದ್ರೆ ನಿಮ್ಗೆ ಅಗತ್ಯಕ್ಕೆ ತಗ್ಗಂತೆ ನಾವು ತಯಾರು ಮಾಡಿ ಕೊಡ್ತಾ ಇರ್ತೀವಿ. ಒಂದು ವಿಶೇಷ ಏನಂದ್ರೆ ಸಿಹಿ ಕುಂಬಳದ ಮೇಲೆ ಹಿಟ್ಟು ತಿಗಣಿಯನ್ನ ನೀವು ಅಭಿವೃದ್ಧಿ ಪಡಿಸ್ತಾ ಇದ್ರಿ ಪ್ರಯೋಗಾಲಯದಲ್ಲಿ, ಅದಕ್ಕೆ ಪರತಂತ್ರ ಜೀವಿಯನ್ನ ಬಿಟ್ಟು ಮತ್ತೆ ಅವುಗಳ ಸಂಖ್ಯೆಯನ್ನ ವೃದ್ಧಿ ಮಾಡ್ತೀರಿ. ಸಿಹಿ ಕುಂಬಳವನ್ನೇ ಯಾಕೆ ಹೆಚ್ಚಿಗೆ ಅಪೇಕ್ಷೆ ಪಟ್ಟು ಬಳಕೆ ಮಾಡ್ಕೊಳ್ತೀರಿ ಈ ಒಂದು ಹಿಟ್ಟು ತಿಗಣಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ? ಹಿಟ್ಟು ತಿಗಣೆ ಸುಮಾರು ಗಿಡಗಳಲ್ಲಿ ಬರುತ್ತೆ, ಕಾಫಿ ಅಲ್ಲದೆ ನಮ್ಮ ಆರ್ನಮೆಂಟಲ್ ಗಿಡ ಅಥವಾ ಕ್ರೋಟಾನ್ ಎಲ್ಲಾ ತರದ, ಅದಕ್ಕೆ 1,000 ಓಸ್ಟ್ ಇದೆ. ಆದರೆ ಈ ಪ್ರಯೋಗಾಲಯದಲ್ಲಿ ಸಿಹಿ ಕುಂಬಳ ಅಂದ್ರೆ 3 ತಿಂಗಳಿರುತ್ತೆ, ಜಾಗ ಅದಕ್ಕೆ ಜಾಸ್ತಿ ಇರುತ್ತೆ, ಅದನ್ನ ಮೇಂಟೈನ್ ಮಾಡೋದು ಸುಲಭ. ಸೊ ಹಂಗಾಗಿ ಪ್ರಯೋಗಾಲಯದಲ್ಲಿ ನಾವು ಯಾವ್ದನ್ನ ಮಾಡಬಹುದೋ ಅಥವಾ ಕೆಡದಂಗೆ ಇಡಬಹುದೋ ಅದನ್ನ ಉಪಯೋಗಿಸ್ತೀವಿ. ಬೇರೆ ಗಿಡಗಳನ್ನೆಲ್ಲ ಬೆಳೆಸಿ ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ತುಂಬಾ ಜಾಗ ಬೇಕಾಗತ್ತೆ, ತುಂಬಾ ಬೆಳೆದಾಗ ಅದನ್ನ ಮತ್ತೆ ಇಡಕ್ಕಾಗಲ್ಲ. ಪ್ರಯೋಗಾಲಯಕ್ಕೆ ಮಾತ್ರ ಸಿಹಿ ಕುಂಬಳ ಬೆಳೆಸ್ತೀವಿ. ಸಿಹಿ ಕುಂಬಳವನ್ನ ಬಳಕೆ ಮಾಡಿಕೊಂಡು ಹಿಟ್ಟು ಬೆಳೆಸ್ಕೊಳ್ತೀರಿ ಹೇಳಿ? ಒಂದ್ಸರಿ ಹಿಟ್ಟು ತಿಗ್ನೆ ಸಿಹಿ ಕುಂಬಳ ತುಂಬಾ ಬೆಳೆದಾಗ ಇದನ್ನ ಒಂದು ಪರ್ದೆಯ ಒಳಗಡೆ ಇಡ್ತೀವಿ. ಅದಕ್ಕೆ ನಾವು ಮಿಲಿಬಾಕ್ಸ್ ಮೇಲೆ ಆ ಮೊಟ್ಟೆ ಇಟ್ಟು 20 ದಿನದಲ್ಲಿ ಅದು ಮರಿಯಾಗಿ ಆ ಮಿಲಿಬಾಕ್ಸ್ ನ ತಿಂದು 200 ಬಿಟ್ಟಿದ್ರೆ ನಮ್ಗೆ ಒಂದು 5,000-6,000 ಪ್ಯಾರಾಸಿಟೈಡ್ ಸಿಗ್ತವೆ. ಇದು ತುಂಬಾ ಅಂದ್ರೆ ನಮ್ಮ ಕಣ್ಣು ಮುಂದೆ ಆರ್ತಾವಲ್ಲ ಅಷ್ಟು ಸಣ್ಣದಾದ ಒಂದು ನೊಣದ ತರ ಇರುತ್ತೆ. ಸೊ ಇದನ್ನ ನಾವು ಕೈಯಲ್ಲೆಲ್ಲ ಮುಟ್ಟಕ್ಕಾಗಲ್ಲ. ಅದರಿಂದ ನಾವು ಇದನ್ನ ಒಂದು ಆಸ್ಪಿರೇಟರ್ ಅಂತ ಉಪಯೋಗಿಸ್ತೀವಿ, ಅಂದ್ರೆ ಈ ವ್ಯಾಕ್ಯೂಮ್ ಕ್ಲೀನರ್ ಉಪಯೋಗಿಸ್ತೀವಿ. ಅಂದ ಮೋಟರ್ ಅಲ್ಲಿ ಅದನ್ನ ಸೆಳಿತೀವಿ ಒಳಗಡೆ ಒಂದು ಡಬ್ಬಿಗೆ. ಅದು ಸೆಳೆಯುವಾಗ ಒಂದೊಂದೇ ಕೌಂಟ್ ಮಾಡ್ಕೊಂತ ಇರ್ತೀವಿ ಬೇರೆ ಕೈಯಲ್ಲಿ. ಕಾಲೋನಿ ಕೌಂಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಎಷ್ಟು ಸೆಳೆದಿದ್ದೀವಿ. ಸೊ ಒಂದು ಡಬ್ಬಿಗೆ ಒಂದೊಂದು 1,000 ಸೆಳೆದು 2 ದಿನದಲ್ಲಿ ಅದನ್ನ ರೈತರಿಗೆ ಕೊಡ್ತೀವಿ. ನಮ್ಗೆ ಲ್ಯಾಬ್ಗೆ ಬೇಕಾದಾಗ ಒಂದು 100 ಬೆಳೆದಿರೋ ಕುಂಬಳಕಾಯಿಗೆ ಅದನ್ನ ಮತ್ತೆ ಬಿಡ್ತಾ ಇರ್ತೀವಿ. ಆ ಜನರೇಷನ್ ಹಂಗೆ ಇರುತ್ತೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ತೋಟದಲ್ಲೂ ಎಲ್ಲಾದ್ರೂ ಮಿಲಿಬಗ್ಸ್ ಅಥವಾ ಇಟ್ಟು ತಿಗ್ನೆ ಇದ್ದಾಗ ತಂದು ಅದನ್ನ ಕೇಜಲ್ಲಿ ಇಟ್ಟಾಗ ನಾವು ನ್ಯಾಚುರಲ್ ಆಗಿ ಅದು ಇದೆಯಾ ತೋಟದಲ್ಲಿ, ಮತ್ತೆ ಅದನ್ನ ನಾವು ಲ್ಯಾಬಲ್ ಇರೋದ್ರ ಜೊತೆ ಕ್ರಾಸ್ ಮಾಡಿದಾಗ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಅಂದ್ರೆ ಲ್ಯಾಬಲ್ಲೇ ಬೆಳೀತಾ ಇದ್ರೆ ವೀಕ್ ಆಗ್ತಾ ಇರ್ತವೆ. ಸೊ ಅದನ್ನ ನಾವು ತೋಟದಿಂದ ಮತ್ತೆ ಲ್ಯಾಬ್ಗೆ ತಂದು ಲ್ಯಾಬ್ ಜೊತೆ ಮಿಕ್ಸ್ ಮಾಡಿದಾಗ ಅವು ಆಕ್ಟಿವ್ ಜಾಸ್ತಿ ಆಗ್ತಾ ಇರ್ತವೆ. ಮತ್ತೆ ಒಂದ್ಸರಿ ನಿಂತ್ರೆ ಸೈಕಲ್ ಮತ್ತೆ ಡೆವಲಪ್ ಮಾಡಕ್ ತುಂಬಾ ಕಷ್ಟ. ಹಾಗೆ ವರ್ಷ ಪೂರ್ತಿ ನಾವು ಈ ಸಿಹಿ ಕುಂಬಳ ಕೇಜ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಆರ್ಡರ್ಸ್ ಅಥವಾ ರೈತರ ಡಿಮ್ಯಾಂಡ್ ಬಂದಂಗೆ ನಾವು ಹೆಚ್ಚಳ ಮಾಡಿ ಅದನ್ನ ಅವರಿಗೆ ತಲುಪಿಸ್ತಾ ಇರ್ತೀವಿ. ಈ ಪರತಂತ್ರ ಜೀವಿಯ ಒಂದು ಪರಿಚಯವನ್ನ ಮಾಡಿಕೊಡಿ, ಹೇಗೆ ಅದು ತನ್ನ ಸಂತಾನವನ್ನ ಅಭಿವೃದ್ಧಿ ಪಡಿಸುತ್ತೆ, ಮತ್ತೆ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ, ಹೀಗೆ ಇತರೆ ವಿಶೇಷ ಸಂಗತಿಗಳನ್ನು ಹೇಳ್ಬೋದ ನೋಡಿ. ಈ ಪರತಂತ್ರ ಜೀವಿಗಳದ್ದು ಏನಂದ್ರೆ ಇದು ರೈತ ಮಿತ್ರ ಕೀಟಗಳು ಅಂತೀವಿ. ಅಂದ್ರೆ ಈಗ ನಮಗೆ ಹಾನಿ ಉಂಟು ಮಾಡುವುದು ಈ ಮಿಲಿಬಾಕ್ಸ್ ಬೆರಿ ಬರರ್, ಇದು ಅದಕ್ಕೆ ಹಾನಿ ಮಾಡುತ್ತೆ, ಅದಕ್ಕೆ ಅದು ರೈತರಿಗೆ ಮಿತ್ರ ಕೀಟಗಳು. ಇವು ಏನ್ ಮಾಡ್ತವೆ ಅಂದ್ರೆ ಪರ್ಟಿಕ್ಯುಲರ್ಲಿ ಇದು ಎಲ್ಲಿ ಕೀಟಗಳಿರ್ತವೆ ಅದು ಹುಡ್ಕೊಂಡು ಹೋಗುತ್ತೆ. ಈಗ ನಾವು ಔಷಧಿ ಹೊಡಿಬೇಕು ಅಥವಾ ಕೀಟನಾಶಕ ಸಿಂಪಡಣೆ ಮಾಡಬೇಕು ಅಂದ್ರೆ ನಾವು ಹುಡ್ಕೊಂಡು ಹೋಗಿ ಅದು ಎಲ್ಲಿದೆ ಅಥವಾ ಇದ್ದ ಕಡೆ ಸಿಂಪಡಣೆ ಮಾಡೋದಲ್ಲ, ಅಥವಾ ಎಲ್ಲೋ ಬೇರೆ ಕಡೆ ಹೋಗುತ್ತೆ, ನೆಲಕ್ಕೆ ಹೋಗುತ್ತೆ, ಕುಡಿಯುವ ನೀರಿಗೆ ಹೋಗುತ್ತೆ, ಮತ್ತೆ ಸ್ಪ್ರೇ ಮಾಡೋವರೆಗೂ ಅದು ತೊಂದರೆ ಆಗುತ್ತೆ ಕೀಟನಾಶಕ. ಇದು ಬಳಕೆಯಿಂದ ಜಸ್ಟ್ ನೀವು ತೋಟದಲ್ಲಿ ಅದನ್ನ ಬಿಟ್ಟರೆ ಸಾಕು ಅದೇ ಹುಡ್ಕೊಂಡು ಹೋಗುತ್ತೆ, ಮತ್ತೆ ಬಿಡೋರ್ಗಾಗ್ಲಿ ಬಳಕೆ ಮಾಡೋರ್ಗಾಗ್ಲಿ ಏನು ಹಾನಿ ಇರೋದಿಲ್ಲ. ಇದು ನೈಸರ್ಗಿಕವಾಗಿ ತನ್ನ ತನಗೆ ಹತೋಟಿ ಮಾಡುತ್ತೆ. ಮತ್ತೆ ಈ ಪರತಂತ್ರ ಜೀವಿ ಏನಂದ್ರೆ ಒಂದ್ಸರಿ ಮೊಟ್ಟೆ ಇಟ್ಟಮೇಲೆ ಅದು ಹುಳ ಸಾಯೋವರೆಗೂ ಅದರಲ್ಲೇ ಜೀವನ ಮಾಡಿ ಮತ್ತೆ ಒಂದು ಹುಳ 50 ಆಗಿ ಆಚೆ ಬರುತ್ತೆ. ಸೊ ನೆಕ್ಸ್ಟ್ ಇದು ಮತ್ತೆ ಅದೇ ತೋಟದಲ್ಲಿ ಇನ್ನು ಕೆಲವು ಹುಳುಗಳಿಗೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅಲ್ಲೇ ಸಂತಾನ ಅಭಿವೃದ್ಧಿ ಮಾಡ್ಕೊಂಡು ಮತ್ತೆ ಮತ್ತೆ ನೀವು ಅದನ್ನ ಬಿಡೋ ಅವಶ್ಯಕತೆ ಇರಲ್ಲ. ಒಂದ್ಸರಿ ಒಂದ್ ಸ್ವಲ್ಪ ಬಿಟ್ರೆ ಅದೇ ಆಕ್ಟಿವ್ ಆಗಿ ಇರುತ್ತೆ. ಸ್ವಲ್ಪ ನಮ್ಗೆ ಕಡಿಮೆ ಆದ್ಮೇಲೆ 2 ವರ್ಷಕ್ಕೊಂದ್ಸತಿ ಸ್ವಲ್ಪ ಸ್ವಲ್ಪ ಹಂಗೆ ಬಿಡ್ತಾ ಇದ್ರೆ ಖರ್ಚು ತುಂಬಾ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಹೇಗೆ ಸಂಶೋಧನೆ ನಡೆದಿದೆ? ಬಾಳೆಹೊನ್ನೂರಿನಲ್ಲಾಗ್ಲಿ ಅಥವಾ ಹೊರಗಡೆ ರಾಜ್ಯದಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ, ಇದನ್ನ ಸ್ವಲ್ಪ ಉಲ್ಲೇಖ ಮಾಡಿ. 2000 ಮುಂಚೆ ಎಲ್ಲಾ ಕಡೆ ಈ ಬಯೋ ಕಂಟ್ರೋಲ್ ನಡೀತಿತ್ತು. ಈ 10 ಸ್ವಲ್ಪ ಕಡಿಮೆ ಆಗಿದೆ ಇದನ್ನ ಬಳಕೆ, ಮತ್ತೆ ಇದರ ಡಿಮ್ಯಾಂಡ್ ಆಗ್ಲಿ ಅದನ್ನ ಪೂರೈಕೆ ಮಾಡುವ ಸಂಸ್ಥೆಗಳಿಗೆ ಕಷ್ಟ ಆಗ್ತಾ ಇತ್ತು. ಸೊ ಏನಿದ್ರು ಈಗ ಭಾರತದಲ್ಲಿ ಸರ್ಕಾರಿ ಸಂಸ್ಥೆಗಳು ಮಾತ್ರ ಸ್ವಲ್ಪ ಇದರ ಮೇಲೆ ಗಮನ ಹರಿಸ್ತಾ ಇದಾವೆ. ಪರ್ಟಿಕ್ಯುಲರ್ಲಿ ಪ್ಯಾರಾಸಿಟೈಡ್ಸ್, ಪ್ರಿಡೇಟರ್ಸ್ ಅಂತೀವಲ್ಲ ಅದ್ರ ಮೇಲೆ, ಈ ಫಂಗಸ್, ಬಿವೇರಿಯಾ ಬ್ಯಾಸಿಯನ ಅಥವಾ NPV ಇಂಥವು ಸಿಗ್ತಾ ಇದಾವೆ. ಇವು ಸ್ವಲ್ಪ ಕಡಿಮೆ ಅಂದ್ರೆ UK ಶೆಲ್ಫ್ ಲೈಫ್ ಅಂತೀವಿ, ಅಂದ್ರೆ ಈಗ ತುಂಬಾ ತಯಾರು ಮಾಡಿ ಒಂದು 6 ಅದು ಹೋಗೋವರೆಗೂ ನಾವು ಸ್ಟಾಕ್ ಮಾಡೋ ಅನ್ನಂಗಿರಲ್ಲ. ಮತ್ತೆ ಇದಕ್ಕೆ ಸಾಕಕ್ಕೆ ಲ್ಯಾಬೋರೇಟರಿ ಹುಳ ಬೇಕು, ಮತ್ತೆ ತಕ್ಷಣನೇ ಅದು ಹೋಗ್ಬೇಕು, ಮತ್ತೆ ದೂರಕ್ಕೆ ತಗೊಂಡೋಗಿ ಬಿಡಕ್ಕಾಗಲ್ಲ. ಈಗ ನಾವು ಬಾಳೆಹೊನ್ನೂರಲ್ಲಿ ತಯಾರು ಮಾಡಿದ್ರೆ ಕೊಡುಗಲ್ಲಿ ತಗೊಂಡು ಬಂದು ಬಿಡೋಷ್ಟೊತ್ತಿಗೆ ಅವು ಅರ್ಧ ಸತ್ತಿರ್ತವೆ ಅಥವಾ ಬೇರೆ ಕಡೆ ಆಗಲ್ಲ. ಮಾರ್ಕೆಟ್ ಲಿಮಿಟ್. ಸೊ ಆದ್ರಿಂದ ಈ ಎಲ್ಲ ಕಷ್ಟಗಳಿರೋದ್ರಿಂದ ಈಗ ನಾವು ಮಾಡ್ತಿರೋದು ಇಲ್ಲಿ ಲೋಕಲ್ ಅವ್ರಿಗೆ ಒಂಥರ ಒಳ್ಳೇದು, ಸುಲಭವಾಗಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬಹುದು. ಗ್ರೇಪ್ಸ್ ಮೇಲೆ ಮಾಡ್ತಿದ್ದಾರೆ. ICR ತೆಂಗ ಗರಿಯಲ್ಲಿ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್, ಅದಕ್ಕೆ ಪ್ಯಾರಾಸಿಟೈಡ್ಸ್ ಕೊಕೊನಟ್ ಬರ್ಡ್ ಇಂದ ರಿಲೀಸ್ ಮಾಡ್ತಿದ್ದಾರೆ ಮಂಡ್ಯ, ಲೋಕ್ಸಾರ ಇಂಥ ಕಡೆ. ಮತ್ತೆ ಈ ಪರೋಪಕಾರಿ ಜೀವಿಗಳು ಅಥವಾ ನ್ಯಾಚುರಲ್ ಎನಿಮೀಸ್ಗೆನೆ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ನಿಮ್ಗೆ ಅಲ್ಲಿ ಹೋದ್ರೆ ಸುಮಾರು ಪರ್ಯಾಯ ಜೀವಿಗಳು ಸಿಗುತ್ತೆ. ಬೆಂಗಳೂರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕಲಿ ಇಂಪಾರ್ಟೆಂಟ್ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ನ್ಯಾಚುರಲ್ ಎನಿಮೀಸ್ ಅಂತಿದೆ, ಮೊದಲು PDBC ಅಂತಿದ್ರು. ಅಲ್ಲೋದ್ರೆ ನಿಮ್ಗೆ ಎಲ್ಲಾ ತರದ ಜೀವಿಗಳು ಸಿಗುತ್ತೆ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ಬೋದು. ಎಲ್ಲಾ ಕಡೆನೂ ನೀವು ಮುಂಚಿತವಾಗಿ ನಿಮ್ಗೆ ಎಷ್ಟು ಬೇಕು ಅಂದಾಗ ತಯಾರು ಮಾಡೇ ಕೊಡೋದು. ಇದು ಜೀವಿಗಳಾಗಿರೋದ್ರಿಂದ ಭಾರಿ ಉಪಯುಕ್ತ ಬಳಸ್ಕೊಂಡ್ರೆ. ಯಾರು ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡ್ತಾರೋ ಇಂಥವೆಲ್ಲ ತುಂಬಾ ಉಪಯುಕ್ತ, ಯಾಕಂದ್ರೆ ಅಲ್ಲಿ ಕೀಟನಾಶಕಗಳೆಲ್ಲ ಬಳಕೆ ಇರಲ್ಲ, ಮತ್ತೆ ಈ ಜೀವಿಗಳು ತುಂಬಾ ಚೆನ್ನಾಗಿ ವೃದ್ಧಿ ಆಗ್ತವೆ, ಯಾಕಂದ್ರೆ ಅವು ಕೀಟನಾಶಕಕ್ಕೆಲ್ಲ ಎಕ್ಸ್ಪೋಸ್ ಆಗಲ್ಲ. ಸೊ ನಿಮ್ಗೆ ಇದು ಬಹಳ ಉಪಯೋಗ ಆಗುತ್ತೆ. ಯಾರ್ಯಾರು ಸಾವಯವ ಮಾಡ್ತೀರಿ ಅನ್ನೋರು ಇಂಥವನ್ನ ಉಪಯೋಗಿಸ್ಕೊಳ್ಬಹುದು. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ನಮ್ಮ ಸಂಸ್ಥೆಗೂ ಅಥವಾ ನಾವು ಕೊಡೋ ಒಂದು ಅಡ್ರೆಸ್ ಹೋದ್ರೆ ಸಿಗ್ತವೆ ನಿಮ್ಗೆ. ನಿಜ, ನಿಸರ್ಗದಲ್ಲಿ ಅನೇಕ ರೀತಿಯ ಉಪಕಾರಿ ಜೀವಿಗಳಿದಾವೆ, ಅವುಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲೂ ಪ್ರತಿಯೊಬ್ಬರು ಗಮನ ಹರಿಸಿದ್ರೆ ಬಹಳ ಒಳ್ಳೇದು. ಈ ಮೂಲಕ ಎಷ್ಟು ರಾಸಾಯನಿಕಗಳನ್ನ ನಿಲ್ಲಿಸಬಹುದು ಅಥವಾ ಕಡಿಮೆ ಮಾಡಬಹುದು, ಅವುಗಳಿಂದ ದೂರ ಇರಬಹುದು. ಕಾಫಿಯ ಬೆರ್ರಿ ಬೋರರ್ ಅಥವಾ ಇತರೆ ಕೀಟಗಳಿಗೂ ಉಪಯುಕ್ತವಾದ ಸೂಕ್ಷ್ಮ ಜೀವಿಯನ್ನು ನೀವು ಇಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದ್ರಿ, ವಿತರಣೆ ಮಾಡ್ತಾ ಇದ್ರಿ. ಪರೋಪಕಾರಿ ಪರತಂತ್ರ ಜೀವಿಯ ಜಗತ್ತು ಮೇಲ್ನೋಟಕ್ಕೆ ಕಾಣದ ಇದ್ರೂ ಅನೇಕ ಸಂಘ ಸಂಸ್ಥೆಗಳ ಒಳಹೊಕ್ಕು ನೋಡಿದಾಗ ಅಲ್ಲಿ ಆಗುತ್ತಿರುವ ಕೆಲಸ ಕಾರ್ಯಗಳು ಮನದಟ್ಟು ಮಾಡಿಕೊಡ್ತವೆ. ಡಾಕ್ಟರ್ ಮಂಜುನಾಥ ರೆಡ್ಡಿ ಅವರೇ, ವಿಚಾರಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಕಾಫಿ ಬೆಳೆಯನ್ನು ಸೇರಿಕೊಂಡು ಇತರೆ ಬೆಳೆಗಳಲ್ಲಿ ಕಾಣಿಸುವ ಹಿಟ್ಟು ತಿಗಣೆ, ಇದರ ಹತೋಟಿಗಾಗಿ ಅಭಿವೃದ್ಧಿ ಪಡಿಸುತ್ತಿರುವ ಪರತಂತ್ರ ಜೀವಿಯ ಕುರಿತಂತೆ ಇಲ್ಲಿಯವರೆಗೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು ಚಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೀಟ ತಜ್ಞರಾಗಿರುವ ಜಿವಿ ಮಂಜುನಾಥ ರೆಡ್ಡಿ ಅವರು. ಸಂಪರ್ಕಕ್ಕೆ ಸಂಖ್ಯೆ 9972854670, 9972854670. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ತಾಲೂಕು ಬಾಡಗರ ಕೇರಿಯ ಅಣ್ಣಿರ ಮಲ್ಲಿಗೆ ಪೂಣಚ್ಚ ಅವರೊಂದಿಗೆ ನಡೆಸಿದ ಸಂದರ್ಶನ ಕಾರ್ಯಕ್ರಮ ನಾರಿ ದಾರಿ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ COVID-19 ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಎಲ್ಲಾ ಹಂತದ ಅಧಿಕಾರಿಗಳ ಸಮಾನತೆಯಿಂದ ಕೆಲಸ ಮಾಡೋಕ್ಕೂ ಹೋಮ್ ಐಸೋಲೇಷನ್ಲ್ಲಿ ಇರೋಕೆ ವೈದ್ಯಕೀಯ ಕಿಟ್ ವಿತರಿಸುವಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿರ್ದೇಶನ ನೀಡಿದ್ರು. ಅವು ಇಂದು ವಿಡಿಯೋ ಸಂವಾದದ ಮೂಲಕ ಮಾಹಿತಿನ ಪಡೆದು ಮಾತಾಡಿ ಗ್ರಾಮ ಶಾಲಾ ಕಾಲೇಜುಗಳಲ್ಲಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡೋಕ್ಕೂ, ಎರಡನೇ ಡೋಸ್ ಪಡೆದಂತಹ 9 ತಿಂಗಳಾದ ಮೇಲೆ ಮುಂಚೂಣಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ನೀಡೋಕ್ಕೂ, 15-18 ವರ್ಷದ ಒಳಗಿರುವ ಎಲ್ಲಾ ಮಕ್ಕಳಿಗೆ ಲಸಿಕೆ ನೀಡಕ್ಕೂ, ವಾರಾಂತ್ಯದ ಕರ್ಫ್ಯೂ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂಗೆ ಗಮನ ನೀಡಕ್ಕೂ, ಜಿಲ್ಲೆನ ಗಡಿ ಪ್ರದೇಶದ ಚೆಕ್ಪೋಸ್ಟ್ಗಳಲ್ಲಿ ಬಿಗಿ ಕ್ರಮ ತಗೊಂಡಕ್ಕೂ, ಕೋವಿಡ್ ನಿಯಂತ್ರಣಕ್ಕೆ ಎಲ್ಲಾ ರೀತಿಯ ಕ್ರಮ ತಗೊಂಡಕ್ಕೂ ಸಚಿವರು ಹೇಳಿದರು. ಪ್ರಸಕ್ತ ಸಾಲಿಗೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಮಡಿಕೇರಿ ಎಎನ್ಎಂ ತರಬೇತಿ ಕೇಂದ್ರದಲ್ಲಿ 24 ತಿಂಗಳ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿನ ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸೂಚಕ ಫಲಕದಲ್ಲಿ ಪ್ರಕಟಿಸಲಾಗಿತ್ತು. ಏನಾದರೂ ಆಕ್ಷೇಪಗಳಿದ್ದರೆ 22 ರೊಳಗೆ ಜಿಲ್ಲಾ ಆರೋಗ್ಯ ಇಲಾಖೆಗೆ ಬರೆದು ಆಕ್ಷೇಪಗಳನ್ನು ಸಲ್ಲಿಸಕ್ಕು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪುಸ್ತಕ ಯೋಜನೆ ಅಡಿಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿಕೆ ಉದ್ದೇಶಿಸಲಾಗಿದ್ದು, ಲೇಖಕರು ಅರೆಭಾಷೆ ಕತೆ, ಕವನ, ಲೇಖನಗಳನ್ನು ಬರೆದು ತಮ್ಮ ಹಸ್ತಪ್ರತಿಗಳನ್ನು ಅಕಾಡೆಮಿಗೆ ಬರುವ ತಿಂಗಳ 15 ತಾರೀಕು ರೊಳಗೆ ಕೊಡಕು ತಳಿ ರಿಜಿಸ್ಟರ್ ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆಯಲ್ಲಿ ಇಂದು 416 ಹೊಸ ಕೋವಿಡ್ 19 ಪ್ರಕರಣ ಕಂಡುಬಂದಿತು. ಮಡಿಕೇರಿ ತಾಲೂಕಲ್ಲಿ 137, ಸೋಮರಪೇಟೆ ತಾಲೂಕಲ್ಲಿ 146, ವಿರಾಜಪೇಟೆ ತಾಲೂಕಲ್ಲಿ 84. ಜಿಲ್ಲೆಯಲ್ಲಾದ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 35,748. ಚಿಕಿತ್ಸನ ತಗೊಳ್ತಾ ಇರೋ 1492. ಇಂದಿನ ಪಾಸಿಟಿವಿಟಿ ದರ 9.67% ಆಗುತ್ತೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ತಿಳಿಸಿದರು. ಕೋವಿಡ್ ಸೋಂಕುನ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ ಕೋವಿಡ್ ನಿಯಮನ ಕಡ್ಡಾಯವಾಗಿ ಪಾಲನೆ ಮಾಡಕ್ಕೂ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ಸೂಚನೆ ನೀಡಿದರು. ರೆಸಾರ್ಟ್, ಹೋಟೆಲ್ ಹಾಗೆ ಹೋಮ್ಸ್ಟೇಗಳಲ್ಲಿ ಸಿಬ್ಬಂದಿ ಹಾಗೆ ಪ್ರವಾಸಿಗರಲ್ಲಿ ಕೋವಿಡ್ ಸೋಂಕು ಪತ್ತೆ ಆಗ್ತಿರುವ ಹಿನ್ನೆಲೆಯಲ್ಲಿ 15 ದಿನಗಳಿಗೆ ಒಮ್ಮೆ ತಮ್ಮ ಎಲ್ಲಾ ಸಿಬ್ಬಂದಿಗಳನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಕ್ಕೂ, 2 ಡೋಸು ಕೋವಿಡ್ ಲಸಿಕೆನ ಕಡ್ಡಾಯವಾಗಿ ಪಡೆದಿರಕ್ಕೂ, ಮಹಾರಾಷ್ಟ್ರ, ಕೇರಳ ಹಾಗೆ ಗೋವಾದ ಪ್ರವಾಸಿಗರು ಬಂದರೆ 72 ಗಂಟೆಗಳ ಆರ್ಟಿಪಿಸಿಆರ್ ನೆಗೆಟಿವ್ ವರದಿನ ಪಡೆಯಕ್ಕೂ, ಒಂದು ವೇಳೆ ಪಾಸಿಟಿವ್ ಬಂದರೆ ಅದರಲ್ಲಿ ಸಂಪರ್ಕಕ್ಕೆ ಬಂದಿರುವ ಎಲ್ಲಾ ಪ್ರವಾಸಿಗರನ್ನ ಸಿಬ್ಬಂದಿಗಳನ್ನ ಪರೀಕ್ಷೆಗೆ ಒಳಪಡಿಸಕ್ಕೂ ಹೇಳಿದರು. ಕುಶಾಲನಗರ ಮತ್ತು ಸೋಮರಪೇಟೆ ಉಪವಿಭಾಗ ವ್ಯಾಪ್ತಿಲಿ ನೇರ ವಿದ್ಯುತ್ ಸಂಪರ್ಕ ಪಡೆದು ಚಾಲನೆಯಲ್ಲಿರುವ ನೀರಾವರಿ ಪಂಪ್ಸೆಟ್ ಸ್ಥಾವರಗಳನ್ನ 35 ರೊಳಗೆ ಸಂಬಂಧಪಟ್ಟ ಶಾಖಾಧಿಕಾರಿ ಎಲ್ಲರೇ ಉಪವಿಭಾಗ ಅಧಿಕಾರಿಯವರನ್ನ ಸಂಪರ್ಕಿಸಕತ್ತೇಳಿ ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಕೋವಿಡ್ 19 ಸಾಂಕ್ರಾಮಿಕ ರೋಗ ಹರಡ್ತಾರುವ ಹಿನ್ನೆಲೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಚುನಾವಣೆ, ಉಪಚುನಾವಣೆ ಮಾರ್ಚ್ ಅಂತ್ಯದವರೆಗೆ ಇಲ್ಲರೆ ಮುಂದಿನ ಆದೇಶದವರೆಗೆ ಮುಂದೂಡಲಾಗುತ್ತೇಳಿ ಸಹಕಾರ ಇಲಾಖೆನ ಜಂಟಿ ಕಾರ್ಯದರ್ಶಿ ಎಂ ವೆಂಕಟಸ್ವಾಮಿಯವರು ತಿಳಿಸಿದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಇದರಿಂದ ಜನ ಹೆದರುವ ಅವಶ್ಯಕತೆ ಇಲ್ಲ. ಬದಲಾಗಿ ಕೋವಿಡ್ ಮಾರ್ಗಸೂಚಿನ ಪಾಲನೆ ಮಾಡುವ ಮೂಲಕ ಜಿಲ್ಲಾಡಳಿತದೊಟ್ಟಿಗೆ ಕೈಜೋಡಿಸುವಂಗೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಮನವಿನ ಮಾಡಲು. ಕೋವಿಡ್ ಪಾಸಿಟಿವಿಟಿ ರೇಟ್ ಯಾವಾಗಲೂ ಹೆಚ್ಚು ಕಮ್ಮಿ ಆಗ್ತಾ ಉಂಟು. ಜಿಲ್ಲೆಯಲ್ಲಿ ಯಾವುದೇ ಲಕ್ಷಣ ಇಲ್ಲದೆ ಇರುವ ಸೋಂಕಿತರು ಉಳು, ಐಸಿಯು ಹಾಗೆ ಆಕ್ಸಿಜನ್ ಅವಲಂಬಿತರು ಸೋಂಕಿತರು ಕಡಿಮೆ ಉಳು, ಯಾವುದೇ ಆತಂಕಕ್ಕೆ ಜನ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಸಂಪಾಜೆ ಪೀಡಲ್ಲಿ ತುರ್ತು ನಿರ್ವಹಣೆ ಮತ್ತೆ ಕೆಲಸ ಇರೋದ್ರಿಂದ ನಾಳೆ ಹೊತ್ತರೆ 10 ಗಂಟೆಯಿಂದ 9:40 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುದಿಲ್ಲ. ಆದ್ದರಿಂದ ತಾಳತ್ಮನೆ, ಕಾಟಕೇರಿ, ಮದೆನಾಡು, ಜೋಡ್ಪಾಲ, ಸಂಪಾಜೆ ಹಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯ ಆದೆ ಸಾರ್ವಜನಿಕರು ಸಹಕರಿಸುವಂಗೆ ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆಯಲ್ಲಿ 90% ಗುರಿ ಮುಟ್ಟಿ ದೇಶದಲ್ಲಿ ಕೊಡಗು ಜಿಲ್ಲೆ ಅಗ್ರಸ್ಥಾನದಲ್ಲಿ ಹುಟ್ಟುತ್ತೇಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ವ ಸಿಂಗ್ ಮೀನಾವು ತಿಳಿಸಿದರು. ಬೆಳಕು ಯೋಜನೆಯಡಿ ವಿದ್ಯುತ್ ಸಂಪರ್ಕ ಪಡೆಯಕ್ಕೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಿದ್ದರೆ ಬಿಪಿಎಲ್, ಎಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಹಾಗೆ ಇತ್ತೀಚಿನ ಭಾವಚಿತ್ರಗಳೊಟ್ಟಿಗೆ ಈ ಎಲ್ಲ ದಾಖಲೆಗಳನ್ನು 31 ರೊಳಗೆ ಹತ್ತಿರದ ಸೆಸ್ ಕಚೇರಿಗೆ ಭೇಟಿ ನೀಡಿ ನೋಂದಾಯಿಸಿಕೊಡುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ನಡೆಸ್ತಾ ಇರುವ ರಾಜ್ಯ ವಲಯದ ಕ್ರೀಡಾಶಾಲೆ ಮತ್ತು ಕ್ರೀಡಾ ನಿಲಯಗಳಿಗೆ 2022-23 ಸಾಲಿಗೆ 8ನೇ ತರಗತಿ ಮತ್ತು ಪ್ರಥಮ ಪಿಯುಸಿ ಪ್ರವೇಶಕ್ಕೆ ವಿಭಾಗ ಮಟ್ಟದ ಆಯ್ಕೆ ಪ್ರಕ್ರಿಯೆ ಮೈಸೂರು ಜಿಲ್ಲೆಯ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣದಲ್ಲಿ 21 ಮತ್ತು 22 ಏರ್ಪಾಡು ಮಾಡಲಾಗಿತ್ತು. ಆದರೆ ಕೋವಿಡ್ 19 ಹಿನ್ನೆಲೆಯಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮುಂದೂಡಲಾಗುತ್ತೇಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kuri Palace Toyota near Kaveri Hall, CV Shankar Road, Madikeri. Call 7022671919. ಅಬ್ಬಾ, ನಮ್ ಮನೆ ಕನಸು ಈಗ ನನಸಾಯ್ತು ಬಿಡಿ. ಇದೀಗ ಎಲ್ಲರ ಕನಸು ನನಸು ಮಾಡುತ್ತಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಸ್ಯಾನ್ ಸಿಟಿ ವಿಶ್ವ ದರ್ಜೆಯ ಮೂಲಭೂತ ಸೌಕರ್ಯವನ್ನು ಹೊಂದಿರುವ ಸೈಟ್ಗಳು ಸ್ಕ್ವೇರ್ ಫೀಟ್ ಗೆ 1199 ರೂಪಾಯಿ ಆರಂಭದ ಬೆಲೆಯೊಂದಿಗೆ ನಿಮಗೆ ಲಭ್ಯ. ಮಾಹಿತಿಗೆ ಕಾಲ್ ಮಾಡಿ 9243002323 ಅಥವಾ 9243002424. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಕಣ್ಣಂಗಾಲ ಗ್ರಾಮ ಪಂಚಾಯತಿಯ ಗ್ರಾಮಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಒಂಟಿ ಅಂಗಡಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಟಿವಿ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಣ್ಣಂಗಾಲ ಗ್ರಾಮ ಪಂಚಾಯತಿ ಕೋರಿದೆ. ಇದೇ ಇರೋ ದಂಡ ಪಿಂಜ 23 ಚೆನ್ನಿಯಾಚ ನಾರಾಚ ವಿರಾಜಪೇಟೆ ಕೊಡವ ಸಮಾಜದ ನರ್ತೋಕ ತೀರ್ಮಾನ ಮಾಡಿ ತಿಂಜ ನಾಪೋಕ್ಲು ಅಜ್ಜಟಿರ ಶಂಭು ಪಳಂಗಪ್ಪ ರಾಣಿ ದಂಪತಿರ ಮೋವ ವಿಕ್ರಮ್ ಉತ್ತಪ್ಪ ಪಿಂಜ ಕೆ ಬೊಯ್ಕೇರಿ ಗ್ರಾಮತ್ರ ಅಮುನಿ ಚಂಡ ಪೌತಿ ರವಿ ರಾಣಿ ದಂಪತಿರ ಮೋವ ನೀತು ನೀಲಮ್ಮ ಇಂಗಡ ಮಂಗಲ ಕಾರ್ಬಾರ್ನ ಕೋವಿಡ್ ಕಾರಣತ್ನುಂಡ್ ಮಿಂಜಕ್ ತೆರಕೊಂಜಿ April 16-17 ವಿರಾಜಪೇಟೆ ಕೊಡವ ಸಮಾಜತ್ಲೆ ನರ್ತೋಕ ತೀರ್ಮಾನ ಮಾಡಿತ್ತು. ಮನೆಕಾರ ಬಿಂದು ಚಂಗಾದ್ಯ ಸೀನೆ ತಂಗ ಆಹ್ವಾನಿ ತಂಗೆಲ್ಲ ಈ ಬದಲಾವಣೆಯನ್ನು ಅರ್ಜಿತ್ ಸಾಕರ ತರಣುಂದ್ ದಂಡು ಕಡೆಕಾರ ಕಟ್ಟಂಡಿತು. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಇದುವರೆಗೆ ಜಾಹೀರಾತುಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ. ಶುಂಠಿಕೊಪ್ಪ ಪಂಪ್ ಹೌಸ್ ನಿವಾಸಿ ಬಿಎಂ ಉಮೇಶ್ ಪೂಜಾರಿ ಅವರ ತಂದೆ ಮೊಣ್ಣಪ್ಪ ಪೂಜಾರಿ ಅವರು 67 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೊಣ್ಣಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಜಿಲ್ಲೆಯಲ್ಲಿ ಕಳೆದ 10 ದಿನದಿಂದ ಕೋವಿಡ್ 19 ಪಾಸಿಟಿವಿಟಿ ಏರ್ ಆಯಂಡುಳ್ಳಾಂಡ ಮಾರಿಪತ್ ಕೋವಿಡ್ನ ಪುಡ್ತಕ್ಕು ಕೊಂಡ ಬಪ್ಪಕ್ಕು ಎಲ್ಲಾ ಇಲಾಖೆಯ ಅಧಿಕಾರಿಯ ಒತ್ತೋರ್ ಮೆಂಜೆ ಚಾಯೋಡೆ ಕಾರಿ ನೀಸುಂಡು ಕೂಟಕ್ಕು ಹೋಮ್ ಐಸೋಲೇಷನ್ ಉಳ್ಳ ಇಂಕ್ ವೈದ್ಯಕೀಯ ಕಿಟ್ ಕೊಡ್ಕೊಂಡು ಒಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಕೋಟ ಶ್ರೀನಿವಾಸ್ ಪೂಜಾರಿ ನಿರ್ದೇಶನ ಮಾಡಿಸಿ. ಕೋವಿಡ್ 19 ಪುಡ್ತಕ್ಕು ಕೊಂಡ ಬಪ್ಪಕ್ಕು ಸಂಬಂಧಪಟ್ಟನಕ್ಕೆ ವಿಡಿಯೋ ಸಂವಾದ ಮೂಲಕ ಮಾಹಿತಿ ಪಡೆದಿದ್ದು ತಕ್ಕ ಬರಂದಿತ್ತು. ಹಿಂಗ್ ಸಂಬಂಧಪಟ್ಟನಕ್ಕೆ ಗ್ರಾಮ ಪಂಚಾಯತಿ ಮಟ್ಟದ ಕಾರ್ಯಪಡನೆ ರಚನೆ ಮಾಡೋಂಡು ಅಂದನೆ ಗ್ರಾಮ ಸ್ಕೂಲ್ ಕಾಲೇಜಿಗೆ ಅಧಿಕಾರಿಯ ಅಕ್ಕಕ್ಕ ಪೋಯ್ತು ಪರಿಶೀಲನೆ ನಡೆದೊಂಡು ಕೋವಿಡ್ ಕಾರ್ಯಕರ್ತಂಕ ದಂಡನೆ ಡೋಸ್ ಪಡೆದಿತ್ತು. 9 ತಿಂಗಳ ಅನಪಿನ ಬೂಸ್ಟರ್ ಡೋಸ್ ಕೊಡ್ಕೊಂಡು ಅಂದನೆ 15-18 ಬಯತ್ರ ಎಲ್ಲಾ ಮಕ್ಕಕ್ಕೆ ಕೋವಿಡ್ ಚೂದುಮದ್ದು ಕೊಡಪಲ್ಲಿ 3 ದಿನದೊಳಗೆ ಪ್ರಗತಿ ಸಾಧನೆ ಮಾಡೋಣ ಎಂದು ಅಧಿಕಾರಿಯಕ್ಕೆ ಸಚಿವಂಗ ಸೂಚನೆ ಕೊಡ್ತದೆ. ವಾರತ್ರ ಆಕಿರಿ ಕರ್ಫ್ಯೂ ಸಂದರ್ಭದ ಸಾರ್ವಜನಿಕಂಕ ಏದೇ ತರತರ ತೊಂದರೆ ಆಗತ್ತನಕ್ಕೆ ಮೇನ ತುಡೊಂಡು ಜಿಲ್ಲೆರ ಹದ್ದರ ಚೆಕ್ಪೋಸ್ಟ್ಲು ಕಡಕ್ಪ ತರತ್ರ ಕ್ರಮ ಎಡ್ತೊಂಡು ಕೋವಿಡ್ ನಿಯಮತ್ನ ಎಲ್ಲರೂ ಪಾಲನೆ ಮಾಡೋಣ ಓಡಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ರಂಗ ತಕ್ಕ ಬರ್ನಿತ್ತು. ಕರ್ಫ್ಯೂ ಸಂದರ್ಭದ ತರಕಾರಿ ಪಾಲು ಪಣ್ಣು ದಿನಸಿ ಪದಾರ್ಥದ ಏದೇ ತರತ್ರ ವ್ಯತ್ಯಾಸ ಆಗತ್ತನಕ್ಕೆ ನೋಟಿಯನ್ನುಂಡು ರೆಸಾರ್ಟ್ ಪಿಂಜ ಬೋರೆ ಜಾಗತ್ ಕೋವಿಡ್ ಪಾಸಿಟಿವಿಟಿ ಏರ್ ಆಯಂಡುಳ್ಳಾಂಡ ಮಾರಿಪತ್ ಆನ ಪುಡುತಕ್ಕು ಕೊಂಡ ಬಪ್ಪಕ ಎಲ್ಲರೂ ಕೈಕೂಟೋಣ ಮನವಿ ಮಾಡಿತ್ತು. ರಾಜ್ಯದ ಕೊಡೋಪಾಜನ 3 ಪಾಜೆ ಆಯಿತು ಮಾಡುವಕ್ಕೆ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಪ್ರಯತ್ನ ಪಡುವ ಅಂದ ಅಕಾಡೆಮಿ ಅಧ್ಯಕ್ಷೆ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಅಣ್ಣಿ. ಕೊಡಗು ಪ್ರೆಸ್ ಕ್ಲಬ್ ರಾಧನೆಯಲ್ಲಿ ಮಡಿಕೇರಿಯ ಪತ್ರಿಕಾ ಭವಂತ ಏರ್ಪಾಡು ಮಾಡಿತಿಂಜೆ ತಕ್ಕಬಾಕು ಕಾರ್ಯಕ್ರಮಕ್ಕೆ ಕೂಡಿಯಾಡಿತು ತಕ್ಕ ಬರ್ನತ್ತು. ಕೇಳಿಪೋನು ನಾಡು ಮದ್ದು ಮಾಡುವ ಇಂಗಳ ಒಕ್ಕಚ ಕೂಟಿತು. ವಿರಾಜಪೇಟೆ ಅರಮೇರಿಲಿ ನಾಡು ಮದ್ದು ಕಾರಡ ಸಮಾವೇಶ ಬೆಪ್ಪಕ್ಕೆ ಗ್ಯಾನ ಮಾಡಿತು. ಅನ್ನನೆ ದೇವಡ ಕಾಡ್ರ ಮೀದ ವಿಚಾರ ಸಂಕೀರ್ಣ ನಡೆತುವಂಡ ಕೂಟಕ್ಕೆ ಕೊಡವ ವ್ಯಾಕರಣ ಪುಸ್ತಕದ ಬೊಳಿಪಡುವ ಯೋಜನೆಯೂ ಉಂಡು. ಕೊಡವ ಸಾಹಿತ್ಯ ಸಂಶೋಧನೆಗೆ ಸಂಬಂಧಪಟ್ಟನಕ್ಕೆ ಸುಮಾರು ಪುಸ್ತಕದ ಬೊಳಿಪಡುವ ಕಾರ್ಯ ನಡೆದಿದ್ದ ಓಣಿಚಿ. ಕೋವಿಡ್ 19 ಅಂಟುಕಾಯಲ ಪೊಂದ್ಯನುಳ್ಳಾಂಡ ಮಾರಿಪತ್ತು ಎಲ್ಲಾ ಸಂಘ ಸಂಸ್ಥೆಯ ಚುನಾವಣೆ ಉಪಚುನಾವಣೆನ ಬಪ್ಪ ಮಾರ್ಚ್ ಆಖಿರಿ ಕೆತ್ತನೆ ಅಥವಾ ಮಿನ್ಯತ್ರ ಆದೇಶ ಕೆತ್ತನೆ ಮಿನ್ಯಕ್ಕೆ ತೆರಕಿತು ಎಂದು ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅರಿಚಿಟ್ಟಿತು. ದಂಡ ಇರ್ತ 21 ಇರುವದಂಡನೆ ಸಾಲಕ್ಕೆ ಕೊಡಗು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಮಡಿಕೇರಿ ANM ತರಬೇತಿ ಕೇಂದ್ರದ 24 ತಿಂಗಳ ಕೆತ್ತನೆ ಆರೋಗ್ಯ ಸಹಾಯಕಿಯರ ತರಬೇತಿಯ ತತ್ಕಾಲತ್ರ ಆಯ್ಕೆ ಪಟ್ಟಿನ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿಯ ಕಚೇರಿಯ ನೋಟಿಸ್ ಬೋರ್ಡ್ಲು ಬೊಳಿಪಡ್ತಿತ್ತು. ಇದೇಂಗಿ ಆಕ್ಷೇಪಣೆ ಉಂಡೆಂಗಿ ಇದೇ 20 5 ಓಳಲು ಕಚೇರಿಗೆ ಎಳುತ್ತು ರೂಪದ ಐಕೊಂಡು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅರಿಚಿಟ್ಟಿತು. ಮಡಿಕೇರಿ 66/11 KV ಕರೆಂಟ್ ಉಪಕೇಂದ್ರ ತುಂಜ ಪೊರಪಾಯುವ F8 ಸಂಪಾಜೆ ಫೀಡರ್ಲ ಅವಶ್ಯವುಳ್ಳ ರಿಪೇರಿ ಪಣಿ ಉಳ್ಳಾನಗೊಂಡು ನಾಳೆ ಫಲಕ 10 54 ತನೆ ತಾಳತ್ ಮನೆ ಕಾಟಗೇರಿ ಮದನಾಡು ಜೋಡುಪಾಲ ಸಂಪಾಜೆ ಸುತ್ತಮುತ್ತು ವ್ಯಾಪ್ತಿರ ಪ್ರದೇಶದ ಕರೆಂಟ್ ಇಪ್ಪಲ ಎಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿವಿಕೆ ತಂದಿತು. ಗೋಣಿಕೊಪ್ಪತ್ರ ಕೈಕೇರಿ ಪಕ್ಕತ್ರ ಸವಿತಾ ಸಮಾಜದಿಂದ ಕಳತ್ಮಾಡು ಜಂಕ್ಷನ್ ಕೆತ್ತನೆ ರೋಡ್ ಪಣಿ ಉಳ್ಳಾನಗೊಂಡು ಇಂದಿಂಜ ಮತ್ತೊಂದು 23 ಕೈಕೇರಿ ಕಳತ್ಮಾಡು ಹೊಸಕೋಟೆ ಹಾತೂರು ಬೈಗೋಡು ಕುಂದಾ ವ್ಯಾಪ್ತಿಯಲ್ಲಿ ಕರೆಂಟ್ ಅಕ್ಕಕ್ಕ ಪೋಯೆಂಡ್ ಬಂದಂಡಿಪ್ಪ ಗ್ರಾಹಕಂಗ ಸಹಕಾರ ತರೊಂಡು ಸೆಸ್ಕ್ ಕಾರ್ಯಪಾಲಕಾರ್ಭಿಯಂತರ ಪ್ರಕಟಣೆಯಲ್ಲಿ ಕೇಟಂಡಿತು. ಮತ್ತೊಂದು 23 ನಡ್ಕಂಜ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮತ್ನ ಫೆಬ್ರವರಿ 27 ಮಿನ್ಯಕ್ ತೆರಕೀತು ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅರಿಚಿಟ್ಟಿತು. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಆಧಾರದಲ್ಲಿ ನಡೆಯುವ ರಾಜ್ಯ ವಲಯದ ಕ್ರೀಡಾ ಸ್ಕೂಲು ಪಿಂಜ ಕ್ರೀಡಾ ನಿಲಯಕ್ಕೆ ದಂಡಾರ್ಥ 22-23 ಸಾಲಕ್ಕೆ 8 ಕ್ಲಾಸ್ ಪಿಂಜ 1 PUC ಕೂಡುವಕ್ಕೆ ವಿಭಾಗ ಮಟ್ಟದ ಆಯ್ಕೆ ಪ್ರಕ್ರಿಯೆಯನ್ನು ಮೈಸೂರರ ಚಾಮುಂಡಿ ವಿಹಾರ ಜಿಲ್ಲಾ ಕಳಿಪರಂಬಲು ನಾಳೆ ಪಿಂಜ ಮತ್ತೊಂದು ಏರ್ಪಾಡು ಮಾಡಿತಿಂಜತ್ತು. ಆಚೆಂಗಿ ಕೋವಿಡ್ರ ಮಾರಿಪತ್ತು ಪಿಂಜ ವೀಕೆಂಡ್ ಕರ್ಫ್ಯೂ ಉಳ್ಳಾನಗೊಂಡು ಆಯ್ಕೆ ಪ್ರಕ್ರಿಯೆಯನ್ನು ಮಿನ್ಯಕ್ಕೆ ತೆರಕಿತ್ತು ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಜಿಟ್ಟಿತು. ಆಧುನಿಕ ಪ್ರಪಂಚತ್ರ ಡಿಜಿಟಲೈಸೇಷನ್ ಏರ ಆಯ್ತು ಕೈರತುದಿಲು ಲೋಕತ್ರ ವಿದ್ಯಮಾನತ್ನ ಅರಂಜವನಕ್ಕೆ ಆಯ್ತು ಕೋವಿಡ್ ಪರಿಸ್ಥಿತಿ ನುಂಡು.